सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क गमछे या कपड़े से ढक कर रखें। आंख कान नाक मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम 2 गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಈಗ ಕೇಳಿ ದಾಳಿಂಬೆ ಹಾಗೂ ನಿಂಬೆ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ನೇರಲಗುಂಟೆಯ ಕೃಷಿಕ ಡಿಎಚ್ ರಮೇಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ನೇರಲಗುಂಟೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿಎಚ್ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮುಖ್ಯವಾಗಿ ದಾಳಿಂಬೆ ನಿಂಬೆಯನ್ನು ಬೆಳೀತಿದ್ದಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಕ್ಕೆ ಬಂದಿದ್ದಾರೆ. ರಮೇಶ್ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ತೆ ಸರ್. ರಮೇಶ್ ಅವರೇ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 40 ವರ್ಷದಿಂದಲೂ ಮಾಡ್ತಾ ಇದ್ದೀನಿ ಸರ್. ನಾನು ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯಿ ಆಗಿ ವ್ಯವಸಾಯನೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಮೊದಲೆಲ್ಲ ಒಂದಿಷ್ಟು ಸರ್ ರೇಷ್ಮೆ ಬೆಳೆದೆ, ಮತ್ತೆ ಈಗ ಮಳೆ ಇವು ಸರಿ ಇಲ್ದಂಗಾಗಿ ಮಾಡೋಕ್ಕಾಗದೆ ಈಗ ಮೊನ್ನೆಯಿಂದ ದಾಳಿಂಬೆ ಹಾಕೊಂಡಿದ್ದೀನಿ ಸರ್. ದಾಳಿಂಬೆ ಚೆನ್ನಾಗಿರುತ್ತೆ, ಕಮರ್ಷಿಯಲ್ ಕ್ರಾಪ್ ಅಂತೇಳಿ ದಾಳಿಂಬೆ ನಿಂಬೆ ಮಾಡಿದ್ದೀನಿ ಸರ್. ಈಗ ನೌಕರಿಯಲ್ಲಿದ್ದರೆ ಕೆಲವರೆಲ್ಲ ನೌಕರಿಯಲ್ಲಿದ್ಬಿಟ್ಟು ಆರಾಮಾಗಿದ್ಬೋದಪ್ಪ, ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಾರೆ, ಅಂಥದ್ರಲ್ಲಿ ನೌಕರಿಯಲ್ಲಿ ಇದ್ಕೊಂಡು ಈ ಕೃಷಿ ಕಡೆಗೆ ಇಷ್ಟೊಂದು ಆಸಕ್ತಿ ಅಲ್ಲ, ಈ ಕೃಷಿ ಲಾಭದಾಯಕ ಅನಿಸುತ್ತಾ? ಹ್ಞೂ ಸರ್, ನಾನು ಕೆಲಸಕ್ಕೆ ಸೇರೋದಕ್ಕಿಂತ ಮುಂಚಿಂದಲೂ ನಾನು ವ್ಯವಸಾಯ ಮಾಡ್ತಾರೆ ಇದ್ದೆ. ಆಗಿದ್ದಾಗೆ ನನಗೆ ಹುಚ್ಚು ಹೋಗಲಿಲ್ಲ, ಏನೋ ಬೆಳಿಬೇಕು ಮಾಡಬೇಕು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಇತ್ತು. ಅದು ಇವತ್ತಿಗೂ ಅದು ಅಷ್ಟೇ ಐತೆ. ಈಗ ನನಗೆ 62 ವರ್ಷ ಆದರೂ ನನಗೆ ಅದು ಹುಚ್ಚೈತೆ, ಮಾಡಬೇಕು ಚೆನ್ನಾಗಿ ಬೆಳಿಬೇಕು ಅನ್ನೋದು. ಅದು ದಾಳಿಂಬೆ ಈಗೇನು ಸಹ ಈಗ 18ರಲ್ಲಿ ಹಾಕಿದೆ ಸರ್. ನಾನು 18ರಲ್ಲಿ ಹಾಕಿದಾಗ 3 ವರ್ಷನೂ ಮಳೆ ಹೋಗ್ಬಿಡ್ತು. ಮಳೆ ಹೋಗ್ಬಿಟ್ಟು ಅದು ಬೆಳೆ ಸಿಗಲಿಲ್ಲ. ಮೊನ್ನೆ 20ರಲ್ಲಿ ಬಿಟ್ಟೆ ಸರ್. ಮೊನ್ನೆ ನವೆಂಬರಲ್ಲಿ ಕಟಾವು ಆಯಿತು, ಒಂದು 5 ಲಕ್ಷ ರೂಪಾಯಿ ಬೆಳೆ ಆಯಿತು. ಏನತ್ತೀರಾ ಅಂತ ಇದಾಗಲ್ಲ. ಈಗ ಇದೆ ರಮೇಶ್ ಅವರೇ, ಸಾಕಷ್ಟು ತೋಟಗಾರಿಕೆ ಬೆಳೆಗಳಾದವೆ, ಕೆಲವರೆಲ್ಲ ಅಡಿಕೆ ತೆಂಗು ಮೋಸಂಬೆ ಮಾವು ಅಂತೆಲ್ಲ ಬೆಳೀತಾರೆ, ಅಂಥದ್ರಲ್ಲಿ ನಿಮಗೆ ದಾಳಿಂಬೆ ಮತ್ತು ಲಿಂಬೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಸರ್, ನಾನು ಅಡಿಕೆ ಬಾಳೆನೂ ಹಾಕಿದ್ದೆ, ಒಳ್ಳೆ ಫಸ್ಲಿಗೆ ಬಂದಾಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನೀರು ಹೋಗಿಬಿಟ್ಟು ಅವನು ಎಲ್ಲ ತೆಗೆದಾಕಿಬಿಟ್ಟೆ, ಅದು ಲಾಸ್ ಆಯಿತು. ಹಂಗಾಗಿತ್ತು ನಾನು ದಾಳಿಂಬೆ ಹಾಕಿದೆ. ದಾಳಿಂಬೆ ಹಾಕಿ 3 ವರ್ಷ ಆದರೂ ನೀರು ಹೋಗಲಿಲ್ಲ, ನೀರು ಆದ್ರೂ ಅವು ಗಿಡ ಹೋಗಲಿಲ್ಲ. ಆ ಉದ್ದೇಶಕ್ಕೆ ನಾನು ಏನೋ ಮಾಡಿ 1 ವರ್ಷ ಬೆಳೆ ನೀರು ಆದರೂ ಕೂಡ ಇನ್ನೊಂದು ಸಾರಿ ಬೆಳ್ಕೋಬೋದಲ್ಲ ಅನ್ನೋ ಉದ್ದೇಶಕ್ಕೆ ದಾಳಿಂಬೆ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ ಸರ್. ಮೊನ್ನೆ ಮಾಡಿದ್ದು ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು, ತಿನ್ನೆ ಅಂತ ಹೇಳ್ಕೊಂಡಂಥ ಲಾಭ ಅಲ್ಲ. ಆಯಿತು, ಒಂದು ಸ್ವಲ್ಪ ಕಷ್ಟಕ್ಕೆ ಸರಿಯಾಗಿ ಏನೋ ಒಂದು ಸ್ವಲ್ಪ ಕಷ್ಟ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಇದಾಯಿತು. ಅವಕ್ಕೆಲ್ಲ ದನದ ಗೊಬ್ಬರ ಸರ್ಕಾರಿ ಗೊಬ್ಬರ ಮೆಡಿಷನ್ನು ಡಾಕ್ಟ್ರನ್ನ ಕನ್ಸಲ್ಟೇಷನ್ ಇಟ್ಕೊಂಡು ಒಬ್ಬರು ಬರ್ತಾರೆ ಡಾಕ್ಟರ್ ಈಶ್ವರಪ್ಪ ಅಂತೇಳಿ, ಆ ಕನ್ಸಲ್ಟೇಷನ್ ಮೇಲೆ ನಾನು ಮಾಡ್ಕೊಂಬಂದೆ ಸರ್. ಅವರೇನು ಸಜೆಷನ್ ಕೊಡ್ತಾರೋ ಅದ್ರ ಪ್ರಕಾರ 6 ದಿನಕ್ಕೊಂದ್ಸರಿ ಮೆಡಿಷನ್ ಹೊಡಿಬೇಕು. ಕನಿಷ್ಠ ಅಂದರೂ ಒಂದು ಸಾರಿಗಂದರೆ 8,000 ರೂಪಾಯಿ ಮೆಡಿಷನ್ಗೆ ಹೋಗುತ್ತೆ ಸರ್. ಲೇಬರ್ ಚಾರ್ಜ್ 300-400 ರೂಪಾಯಿ ಲೇಬರ್ ಚಾರ್ಜ್, 3 ಬೇಕು, ನಾನು ನನ್ನ ಮಗ ಒಂದು ಕೂಲರ್ ಇಟ್ಕೊಂಡು ಹೊಡಿತಾ ಇದ್ದೀವಿ. ಹಂಗೆಲ್ಲ ಮಾಡ್ಕೊಂಬಂದಿದ್ದೆ ಸರ್. ಪರವಾಗಿಲ್ಲ, ಒಂದು ಸ್ವಲ್ಪ ಬೆಳೆಯನ್ನು ಚೆನ್ನಾಗಾಯಿತು. ಆದರೂ ಒಂದು ಸ್ವಲ್ಪ ಕಪ್ಪು ಚುಕ್ಕೆ ರೋಗ ಬರುತ್ತೆ ಸರ್, ಅದು ಹೋಗೋದೇ ಕಷ್ಟ. ಅದು ಅಲ್ಲಿಗೂ ಏನೋ ಕೊನೆಗೆ ಒಂದು ಸ್ವಲ್ಪ ಕಂಟ್ರೋಲ್ ಆಯಿತು ಡಾಕ್ಟ್ರ್ ಬಂದಮೇಲೆ, ಒಂದು ಸ್ವಲ್ಪ ಬೆಳೆನೂ ಪರವಾಗಿಲ್ಲ ಆಯ್ತು ಸರ್. ಎಷ್ಟೊಂದು 5 ಟನ್ ಆಗಿತ್ತು ಸರ್. 540,000 ಆಗಿತ್ತು ನನ್ನ. ಸಸಿ ಎಲ್ಲಿಂದ ತಾಮಂದ್ರಿ? ಸರ್ ಇಲ್ಲಿ ತುಮಕೂರು ಹತ್ರ ಗುಬ್ಬಿ ಹತ್ರ ಒಂದು ಹಳ್ಳಿಗೆ ತಾಮಿದ್ರಿ ಸರ್. ಏನು ರೇಟ್ ಬಿತ್ತು ಸಸಿ? ಸರ್ ಅದು 30 ರೂಪಾಯಿ ಒಂದು ಸಸಿ ಬಂದಿತ್ತು ಸರ್. ಒಂದು 850 ಸಸಿ ಹಾಕಿದ್ದೆ ನಾನು. ಈ ನೀರು ಇಲ್ದಂಗಾಗಿ ಒಂದು 150 ಸಸಿ ಹೋದ್ವು. ಅವು ಇನ್ನು ಈಗ ಹಾಕ್ಬೇಕು. ಈಗ ಅಂತರ ಎಷ್ಟು ಕೊಟ್ಟಿದೆ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ? ಸಾಲಿನಿಂದ ಸಾಲಕ್ಕೆ 12 ಅಡಿ, ಗಿಡದಿಂದ ಗಿಡಕ್ಕೆ 9 ಅಡಿ. ಚೆನ್ನಾಗಿದೆ ಸರ್. ಒಳ್ಳೆ ಅಂತರ ಅಂತರ ಇದೆ. ಒಳ್ಳೆ ಅಂತರ ಸರ್. ಯಾಕಂದರೆ ನಮಗೆ ಟ್ಯಾಕ್ಟ್ರಿ ಓಡಾಡಬೇಕು, ಎತ್ತಿನ ಬೇಸಾಯ ಓಡಾಡಬೇಕು, ನಾವು ಮನುಷ್ಯರು ಓಡಾಡೋಕ್ಕೂ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಗ್ಯಾಪೇ ಇರಲಿ ಅಂತ ಇದು ಮಾಡಿದ್ವಿ. ಈಗ ದೊಡ್ಡ ಗಿಡ ಆದಮೇಲೆ ಅಲ್ಲೇನು ಓಡಾಡೋಕೆ ಬರೋಲ್ಲ, ಬೇಸಾಯಗಳು ಓಡಾಡೋಕೆ ಬರೋಲ್ಲ, ಹಿಂಗೆ ಆಗಿಬಿಡ್ತಾವೆ ಅಂತೇಳಿ ಅಂತರ ಇಟ್ಟು ಮಾಡಿದ್ವಿ ಸರ್. 9 ಅಡಿ 12 ಅಡಿ ಅಂತರ ಕೊಟ್ಟು ನಾಟಿ ಮಾಡಿದಾಗ ಪ್ರಾರಂಭದಲ್ಲಿ ಕೆಲವು ರೈತರೆಲ್ಲ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಪಪ್ಪಾಯಿ ಇಂಥ ಬೆಳೆಗಳು ಬೆಳ್ಕೊಂತಾರೆ. ನೀವೇನಾದರೂ ಬೆಳೆದ್ರೆ? ನಾನು ಬೆಳೆಯೋಕೆ ಏನಾಗಲಿಲ್ಲ ಸರ್, ನಾನು ಹಾಕಿದೆ, ಹಾಕಿದ್ಮೇಲೆ ನೀರು ಹೋಗ್ಬಿಟ್ಟು, ಬೇಸಿಗೆಯಲ್ಲಿ 3 ವರ್ಷನ ನೀರು ಹೋಗ್ಬಿಟ್ಟು ಏನೂ ಮಾಡೋಕ್ಕಾಗಲಿಲ್ಲ, ಹಂಗೆ ಬಿಟ್ಬಿಟ್ಟೆ. ಕೊನೆಗೆ 2020 ನಾನು ರಿಟೈರ್ಡಾಗಿ ಬಂದಮೇಲೆ ಬೆಳಗ್ಗೆ ಬಿಟ್ಟೆ. ಆ ವರ್ಷ ಒಂದು ಸ್ವಲ್ಪ ನೀರಾದ್ವು, ಈಗ ಮತ್ತೆ ತಿರುಗಿ ಈಗ ಕ್ರಾಪಿಗೆ ಬಿಡ್ಬೇಕಂತ ಇದ್ದೀನಿ ಸರ್. ಈಗ ಮಳೆ ಹೋಯ್ತು, ನೀರು ಕಡಿಮೆ ಆಯಿತು ಅಂದಾಗ ಇದೇನು ಒಣಗೋದು ಆ ಥರ ಏನಾಗಲಿಲ್ಲ? ಇಲ್ಲ ಸರ್, ಅವೇನಾಗಲಿಲ್ಲ. ಒಂದು 150 ಗಿಡ ಹೋದ್ವು, ಸೈಡ್ನಾಗಿರೋವೆಲ್ಲ ಇದ್ದವೆಲ್ಲ ಚೆನ್ನಾಗಿದೆ ಸರ್. ನೀರೆಲ್ಲ ಏನು ಡ್ರಿಪ್ ಮಾಡ್ಕೊಂಡಿದ್ರೆ ಆ ನೀರೇ ಕೊಡ್ತಾ ಇದ್ರ? ಇಲ್ಲ ಸರ್, ಡ್ರಿಪ್ ನೀರು ಸರ್. ನಾವೆಲ್ಲದಕ್ಕೂ ಡ್ರಿಪ್ಪೇ ಮಾಡಿದ್ವಿ. ಮೊದಲೆಲ್ಲ ಡ್ರಿಪ್ಪೇ ಮಾಡಿದ್ವಿ, ಈಗಲೂ ಇದಕ್ಕೂ ಡ್ರಿಪ್ಪೆ, ಯಾವುದಕ್ಕೂ ಡ್ರಿಪ್ ಮಾಡ್ಕೊಂಡೇ ಮಾಡಿದ್ವಿ. ನಿಂಬೆ ಗಿಡಕ್ಕೂ ಡ್ರಿಪ್ಪೇ ಮಾಡಿದ್ವಿ. ದಾಳಿಂಬೆಗೆ ಎಲ್ಲ ಮೇಲ್ ಗೊಬ್ಬರ ಕೊಡಬೇಕಾಗತ್ತೆ ಅಂತ ರೈತರು, ವರ್ಷದಲ್ಲಿ ಏನೇನು ಗೊಬ್ಬರ ಕೊಡ್ತೀರಾ, ಎಷ್ಟು ಸರಿ ಕೊಡ್ತೀರಾ? ಸರ್ 14-28-0 ಒಂದು 7 ಪ್ಯಾಕೆಟ್ ಕೊಟ್ಟಿದ್ದೆ ಸರ್. ಅದಕ್ಕೆ ಒಂದು 1/2 ಕೆಜಿ ಹಂಗೆ 7 ಪ್ಯಾಕೆಟ್ ಕೊಟ್ಟಿದ್ದೆ, 3 ವರ್ಗಿಂಟಲ್ಲ. ಬರೀ ರಾಸಾಯನಿಕ ಗೊಬ್ಬರನ ಈ ಕೊಟ್ಟಿಗೆ ಗೊಬ್ಬರ ಮಣ್ಣು ಆ ಥರದ್ದು ಏನಾದರೂ ಕೊಡ್ತೀರಾ? ಫಸ್ಟ್ಗೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೆ ಸರ್. ಈಗ ಮಣ್ಣು ಕೊಡ್ಬೇಕಂದ್ರೆ ಮಣ್ಣು ಎಲ್ಲೂ ಸಿಗಲ್ಲ ಸರ್, ಎಲ್ಲೂ ಕೆರೆಗಳಿಗೂ ಸಿಗಲ್ಲ, ಹೊರಗಡೆ ಎಲ್ಲೂ ಸಿಗೋದಿಲ್ಲ ಸರ್. ಹಂಗಾಗಿ ಮೊದಲು ಏರಿಸಿದ್ದೆ ಒಂದ್ಸರಿ, 100 ಲೋಡು ಕೊಟ್ಟಿಗೆ ಗೊಬ್ಬರ ಏರಿಸಿ ಒಂದು 10-12 ವರ್ಷ ಆಯಿತು. ಈಗ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಮಾಡ್ತಾಯಿದ್ದೀವಿ ಸರ್. ಕೊಟ್ಟಿಗೆ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ, ಸಾಲೆಬಲ್ಲು ಅವೆಲ್ಲ ಬಿಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ದಾಳಿಂಬೆಗೆಲ್ಲ ಸಾಕಷ್ಟು ಖರ್ಚು ಬರುತ್ತೆ ಅಂತಲ್ಲ, ಜಾಸ್ತಿ ಖರ್ಚು ಬರುತ್ತಾ? ಹ್ಞೂ ಸರ್, ಮೆಡಿಸಿನ್ದು ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ ಸರ್. ಯಾಕಂದರೆ 6 ದಿನಕ್ಕೊಂದ್ಸಲ 6 ದಿನಕ್ಕೊಂದ್ಸಲ ಹೊಡಿಬೇಕು. ಅವಶ್ಯಕತೆ ಇದ್ರೆ ಮಾತ್ರ ಹೊಡಿಬೇಕು, ಅವಶ್ಯಕತೆ ಇರಲಿ ಬಿಡಲಿ ಸುಮ್ಮನೆ ಹೊಡಿತಾ ಇರಬೇಕು. ಇಲ್ಲ ಸರ್, ಅವ್ರು ಡಾಕ್ಟ್ರ್ ಬಂದು ನೋಡ್ತಾರೆ ಅದು ಏನು ರೋಗ ಐತೆ ಏನಿಲ್ಲ, ಗಿಡಗಳು ಹಾಲು ಅವಲಿಗಿದ್ದಾವೆ, ಅವನ್ನೆಲ್ಲ ನೋಡಿ ಅವ್ರ ಪಾಪ ಬಂದು ಗಿಡ ಎಲ್ಲ ಚೆಕ್ ಮಾಡಿ ನೋಡಿ ಹೇಳಿ ಹೋಗ್ತಾರೆ ಸರ್. ಬರ್ಕೊಟ್ಟೋಗ್ತಾರೆ, ಡೈರಿಯಾಗಿ ಬರ್ಕೊಟ್ಟೋಗ್ತಾರೆ. ಅದನ್ನ ನಾವು ತಂದು 6 ದಿವ್ಸಕ್ಕೊಂದ್ಸರಿ 6 ದಿನಕ್ಕೊಂದ್ಸರಿ ಅವ್ರು ಬರ್ತಾರೆ, 6 ದಿನಕ್ಕೊಂದ್ಸರಿ ಬಿಟ್ರಿ, 8 ದಿನಕ್ಕೊಂದ್ಸರಿ ಬಿಟ್ರಿ ಅಂತ ಅವ್ರು ಏನು ಸಜೆಷನ್ ಕೊಡ್ತಾರೆ ಆ ಥರ ನಾವು ಇದು ಮಾಡ್ಕೊಂಡು ಮಾಡ್ಕೊತ ಬಂದಿದ್ದೀವಿ ಸರ್. ಪರವಾಗಿಲ್ಲ, ಮಾಡಿದ್ದಕ್ಕೂ ಒಳ್ಳೆ ಚೆನ್ನಾಗಾಯ್ತು ಸರ್. ಈಗ ಈ ಸಾವಯವದಲ್ಲಿ ಬೆಳಿಲಿಕ್ಕೆ ಬರಲ್ವ ದಾಳಿಂಬೆ? ಸರ್ ಸಾವಯವದ ಬೆಳೆಯಕ್ಕೆ ಹೋದರೆ ಆಗಲ್ಲ ಸರ್. ಯಾಕಂದರೆ ಸಾವಯವದಲ್ಲಿ ಇಳುವರಿ ಬರಲ್ಲ. ನಾವು ತಾಂಡೋದ ಮೇಲೆ ನೀನು ಸಾವಯವ ಬೆಳೆದ್ದಿ ಅಂತೇಳಿ ಅವ್ರೇನು ರೇಟ್ ಜಾಸ್ತಿ ಕೊಡಲ್ಲ, ಎಲ್ಲನೂ ಒಂದೇ ತಕ್ಕಡೆಗೆ ಇಟ್ಟು ತೂಗ್ಬಿಡ್ತಾರೆ ಸರ್. ಹಂಗಾಗಿ ಸಾವಯವ ಮಾಡೋಕೆ ಆಗಲ್ಲ ರೈತರು. ಯಾಕೆ ಗೊತ್ತಾ, ನಾವು ಅಷ್ಟೆಲ್ಲ ಖರ್ಚಿಟ್ಕೊಂಡು ಮಾಡಿರ್ತೀವಿ, ಅದಕ್ಕೆ ತಕ್ಕಷ್ಟು ಬೆಲೆ ಸಿಗಲಿಲ್ಲ ಅಂದಾಗ ಏನು ಮಾಡೋಕ್ಕಾಗುತ್ತೆ? ನಾವು ಎಷ್ಟು ಸಾರಿ ಅಂತ ಕೈಯಿಂದ ಹಾಕ್ಬೋದು ಸರ್. ನಾವು ಸಾಲಗಾರಾಗ್ತೀವಿ, ಕೊನೆಗೆ ನಾವು ಅದನ್ನ ಬೆಳೆಯೋಕ್ಕೂ ಆಗಲ್ಲ, ಹಂಗಾಗ್ಬಿಡ್ತದೆ. ಯಾಕಂದರೆ ವಾರಕ್ಕೊಂದ್ಸರಿ 8 ದಿವಸಕ್ಕೊಂದ್ಸರಿ ಔಷಧಿ ಸಿಂಪಡಣೆ ಮಾಡ್ತಲೇ ಇರಬೇಕು, ಒಂದ್ಸರಿ ಸಿಂಪಡಣೆ ಮಾಡಿದ್ರೆ 6,000-7,000 ರೂಪಾಯಿ ಖರ್ಚು ಬರುತ್ತೆ ಅಂತ ಹೇಳ್ತಿರ್ತೀರಲ್ಲ? ಹ್ಞೂ ಸರ್, 6,000-7,000 ರೂಪಾಯಿ ಬರುತ್ತೆ ಸರ್. ಕೊನೆಗೆ ಒಂದು 1-1.5 ಲಕ್ಷ 2 ಲಕ್ಷವರೆಗೂ ಖರ್ಚು ಬರುತ್ತೆ ಸರ್. 700 ಗಿಡ ಇದೆ ಅಂದರೆ ಒಂದು 2 ಲಕ್ಷ 2.5 ಲಕ್ಷದವರೆಗೂ ಖರ್ಚು ಬಂದಿದೆ ಸರ್. ಅಷ್ಟಂತೂ ಖರ್ಚು ಬಂದೇ ಬರ್ತದೆ. ಈಗ ಡಾಕ್ಟರ್ ಕನ್ಸಲ್ಟೇಷನ್ ಫೀಸು ತಿಂಗಳಿಗೊಂದ್ಸರಿ, ತಿರ್ಗಾ ಮೆಡಿಷನ್ ಫೀಸು, ಲೇಬರ್ಸು, ಕಳೆದು ಪ್ರತಿಯೊಂದನ್ನು ಇದು ಮಾಡ್ಕೊಂಡು, ಕಳೆ ಕ್ಲೀನ್ ಮಾಡಲಿಲ್ಲ ಅಂದರೂ ಅದು ರೋಗ ಬರುತ್ತೆ. ಇಷ್ಟೆಲ್ಲ ಇದ್ದು ಅದಕ್ಕೆ ಕಳೆ ತೆಗೆಯೋಕ್ಕಾಗಲ್ಲ ಅಂಥೇಳಿ ನಾವು ಮಿಷನ್ ಇಟ್ಕೊಂಡಿದ್ದೀವಿ ಸರ್. ಹುಲ್ ಕಟ್ ಮಾಡೋಂಥ ಮಿಷನ್ ಅದನ್ನ ಇಟ್ಕೊಂಡಿದ್ದೀವಿ. ಇನ್ನೊಂದು ಓಲೋಡೇಕ್ ಒಂದು, ಅದು ಒಂದು ಮಿಷನ್ ತಂದಿದೆ. ಹಂಗಾಗಿ ಅದರಲ್ಲಿ ಮಾಡ್ಕೊತಾ ಇದ್ದೀವಿ. ಏನು ಗಿಡದ ಬಡ್ಡೆಗಿರೋದು ಮಾತ್ರ ಕೂಲರ್ ಇಟ್ಕೊಂಡು ಕಳೆ ತೆಗಿಸಿ ಅಂತ ಇದೆ ಸರ್. ದಾಳಿಂಬೆಯಲ್ಲಿ ಈ ಥರ ಅಂತರ ಕೊಟ್ಟಿರೋದ್ರಿಂದ ಸಾಕಷ್ಟು ನೀವು ಹೇಳ್ದಂಗೆ ಕಳೆ ಬೀಳ್ತಾ ಇರುತ್ತೆ. ಕೆಲವು ರೈತರು ಈ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ, ಅದು ಅನುಕೂಲ ಅಂತಾರೆ ಅನನುಕೂಲ ಅಂತಾರೆ? ಸರ್ ಅನನುಕೂಲನೇ ಅದು. ಕೊನೆಗೆ ಏನು ಮಾಡಿದ್ರೆ ನಮ್ಮ ಕೈಲಿ ಮಾಡೋಕ್ಕಾಗದೇ ಇದ್ದಾಗ ಅದನ್ನ ಮಾಡಲೇಬೇಕಾಗುತ್ತೆ, ಜನ ಸಿಗಲ್ಲ ಆ ಟೈಮಿಗೆ ನಾವು ಸಿಂಪಡಣೆ ಮಾಡಲೇಬೇಕಾಗುತ್ತೆ. ಅವಾಗ ಏನು ಮಾಡ್ತೀವಿ ಸರ್, ನಮ್ಮ ಗಿಡದ ಬಡ್ಡೆ ಬಿಟ್ಟು ಮಧ್ಯದಲ್ಲಿ ಏನಿರುತ್ತೋ ಅಷ್ಟಕ್ಕೆ ಮಾತ್ರ ನಾವು ಸಿಂಪಡಣೆ ಮಾಡ್ಕೊತೀವಿ. ಸಹಜ ನಾವು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ, ನಮ್ಮ ಕೈ ಮೀರಿ ಹೋಗುತ್ತಂದಾಗ ಅಮಿಷನ್ ಹೊಡಿತೀವಿ. ಅಲ್ಲಿಗೂ ಮಳೆಗಾಲದಲ್ಲಿ ಅದಕ್ಕೆ ಕಂಟ್ರೋಲಿಗೆ ಬರೋಲ್ಲ, ಆ ಟೈಮ್ನಲ್ಲಿ ನಾವು ಸ್ವಲ್ಪ ಕಾಳಿನಾಶಕ ಹೊಡ್ಕೊತೀವಿ. ಯಾವಾಗಲೂ ಹೊಡೆಯೋಕ್ಕೆ ಹೋಗಲ್ಲ, ಮಧ್ಯ ಯಾವಾಗ ಒಂದ್ಸರಿ ಕುಂಟೆ ಹೊಡಿಸ್ತಿತ್ತು ಅಷ್ಟೇ, ಅದರಲ್ಲೇನು ಜಾಸ್ತಿ ಬೇಸಾಯ ಮಾಡಿಸಲ್ಲ. ವರ್ಷದಲ್ಲಿ ಒಂದ್ಸರಿ ಇದನ್ನೆಲ್ಲ ಕ್ಲೋನಿಂಗ್ ಮಾಡಬೇಕು, ಗಿಡ ಕಟ್ ಮಾಡಬೇಕು ಅಂತಾರೆ, ಅದು ಯಾವ ಸಮಯದಲ್ಲಿ ಮಾಡ್ತಾರೆ, ಅದರಿಂದ ಮಾಡಿದಂಥ ಏನು ಅನುಕೂಲ ಅಂತಾರೆ? ಸರ್ ಅದು ಗಿಡ ಬೆಳೆದಿರ್ತಾವಲ್ಲ ಸರ್, ಅವು ಹಿಂಗೆ ನೇತು ಬಿದ್ದಿರ್ತಾವೆ ಕೆಳಗನ್ನ, ಅವನ್ನೆಲ್ಲ ಡ್ರೆಸ್ಸಿಂಗ್ ಮಾಡ್ಬೇಕು, ಅವನ್ನೆಲ್ಲ ಕ್ಲೀನಾಗಿ ಇದ್ರೆ ವಾಟರ್ ಶೂಟ್ ಅಂತ ಬರ್ತವೆ, ಅವು ಏನು ಪ್ರಯೋಜನಕ್ಕೆ ಬರೋಲ್ಲ. ಅವು ಇದ್ದರೆ ಸುಮ್ಮನೆ ಅವೇ ತಿಂತಾವೆಲ್ಲ, ನಾವು ಹಾಕಿದ ಗೊಬ್ಬರ ನೀರು ಪ್ರತಿಯೊಂದನ್ನು ಅವೇ ತಿಂದುಬಿಡ್ತಾವೆ, ಇವಕ್ಕಿಂತ ಜೋರಾಗಿ ಬೆಳಿತಾವೆ. ಅದಕ್ಕೋಸ್ಕರ ಅದನ್ನ ಅವಾಗಲೇ ತೆಗಿತಾ ಇರ್ತೀವಿ. ಅವಾಗ ನಾವು ಕಟಿಂಗ್ ಮಾಡಿಸಿ ಎಲ್ಲ ಇತ್ತರಲ್ಲಿ ಹೊಡೆದು ಬೆಳಗ್ಗೆ ಬಿಡೋದು, ಡ್ರೈ ಮಾಡಬೇಕಲ್ಲ, ಸೊ ಈಗ ಜನವರಿ ಫೆಬ್ರವರಿಯಲ್ಲಿ ಬಿಟ್ಟರೆ ಇದು ಬರುತ್ತೆ. ಲೇಟಾಗಿ ಬಿಟ್ಟರೆ ನವಂಬರ್ ಡಿಸೆಂಬರ್ನಾಗೆ ಬೆಳೆ ಇತ್ತಂದರೆ ಅಲ್ಲಿ ಊಜಿ ಕಾಟ, ಮಳೆ, ಕಪ್ಪು ಚುಕ್ಕೆ, ಕೆಂಪು ಹಸಿರೆ ಬಂದುಬಿಡ್ತದೆ ಸರ್. ನೀರು ನಾವು ಬಿಡಲಿಲ್ಲ ಅಂದರೂ ಮಳೆ ನೀರು ಬಂದಾದರೂ ಅದು ನಾವೇನು ಮಾಡೋಕ್ಕಾಗಲ್ಲ. ಅವಾಗ ಕಪ್ಪು ಚುಕ್ಕೆ ಬರ್ತವೆ, ರೇಟ್ಗಳಾಗಲ್ಲ, ಬೆಳೆ ಎಲ್ಲ ಹಾಳಾಗೋಗುತ್ತೆ. ನಾಟಿ ಮಾಡಿದ್ಮೇಲೆ ಎಷ್ಟು ದಿನಗಳ ನಂತರ ನಾವು ಫಸಲಿಗೆ ಬಿಟ್ಟರೆ ಅನುಕೂಲ ಅಂತ ಕೆಲವು ರೈತರು ಒಂದು ವರ್ಷಕ್ಕೆ ಫಸಲು ತಾಣಲಿಕ್ಕೆ ಇಚ್ಛೆ ಪಡ್ತಾರೆ, ಕೆಲವು ರೈತರು 18 ತಿಂಗಳು ಅಥವಾ 2 ವರ್ಷ ಆದಮೇಲೆ ಬೆಳೆ ತಾಣಲಿಕ್ಕೆ ಇಚ್ಛೆ ಪಡ್ತಾರೆ, ಯಾವುದು ಸೂಕ್ತ ಸಮಯ ಅನಿಸುತ್ತೆ ಸರ್? ನಮ್ಮ ಜಮೀನು ತಾಕತ್ತಾಗಿದ್ದರೆ 1.5 ವರ್ಷಕ್ಕೇ ಬೆಳೆ ಬಿಡ್ಬೋದು, ಇಲ್ಲಾಂದ್ರೆ 18 ತಿಂಗಳಿಗೂ ಬಿಡ್ಬೋದು, ಇಲ್ಲ ಕಂಪ್ಲೀಟ್ 2 ವರ್ಷ ಆದಮೇಲೆ ಆದರೂ ಬಿಡ್ಬೋದು. ಚೆನ್ನಾಗಿರ್ತದೆ ಸರ್ ಅವಾಗ ಬಿಟ್ಟರೆ ಗಿಡ ಕಾಯಿ ಹಿಡಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಬೇಕು, ಅದಕ್ಕೆ ಹೊರ ಶಕ್ತಿ ಇರಬೇಕು, ಇಲ್ಲಾಂದರೆ ಎಲ್ಲ ಮುರಿದೋಗ್ತವೆ, ಹಂಗಾಗ್ಬಿಡ್ತವೆ. ಅದಕ್ಕೋಸ್ಕರ ಇದು ಮಾಡ್ಕೋಬೇಕು, ನಾವು ಬೆಳಗ್ಗೆ ಬಿಟ್ಟಾಗಲೇ ಅವು ಬೆಳವಣಿಗೆ ಆಗೋದು ಗಿಡ. ಯಾಕಂದರೆ ನಾವು ಗೌರ್ಮೆಂಟ್ ಗೊಬ್ಬರ ಅವು ಇವು ಕೊಡ್ತಾ ಇರ್ತೀವಿ, ಮೆಡಿಸಿನ್ ಕೊಟ್ಟಿರ್ತೀವಿ, ಎಲ್ಲ ಸಾಲ ಬಲ್ಲ ಅವು ಇವು ಕೊಡೋದು ದಷ್ಟಪುಷ್ಟವಾಗಿ ಬೆಳೀತದೆ ಸರ್ ಗಿಡ. ಅವಾಗ ಹಂಗಾಗಿ ನಮಗೆ ಇದು ಮಾಡ್ತದೆ. ನೀವು ಎಷ್ಟು ತಿಂಗಳ ನಂತರ ಬೆಳೆ ತಾಣಲಿಕ್ಕೆ ಪ್ರಾರಂಭ ಮಾಡಿದ್ರಿ ಸರ್? ನಾನು ಫಸ್ಟಿಗೆ ಹಾಕಿದಾಗ 18 ವರ್ಷ ಹಾಕಿದೆ, 3 ವರ್ಷ ಆದಮೇಲೆ ನಾನು ಬೆಳೆದಾಗ ಇಟ್ಟಿದ್ದು. ಅಲ್ಲಿ ಅವ್ರಿಗೆ ನೀರಿರಲಿಲ್ಲ, ಬೇಸಿಗೆ ನೀರು ಹೋಗಿಬಿಡೋವು, ಹಂಗಾಗಿ ಈ ವರ್ಷ ಸ್ವಲ್ಪ ಕೆರೆಗಳಿಗೆ ಪರಿಗೆ ನೀರು ಬಂದವು ಸರ್, ಇನ್ಮೇಲೆ ಏನೋ ಒಂದು ಸ್ವಲ್ಪ ಅಂಥ ಪ್ರಾಬ್ಲಮ್ ಆಗಿಲ್ಲ ಅಂದ್ಕೊಂಡಿದ್ವಿ, ಹಂಗಾಗಿ ಈಗ ಒಂದು ಸ್ವಲ್ಪ ನೀರು ಚೆನ್ನಾಗಿದೆ ಸರ್. ಈಗ ಬೆಳೆನ ಕಟಾವು ಮಾಡಿದ್ಮೇಲೆ ಈಗ ನೀವೇ ಎಲ್ಲ ಕಟಾವು ಮಾಡಿ ಮಾರ್ಕೆಟ್ ಮಾಡ್ತೀರಾ, ಕೆಲವು ರೈತರು ತೋಟನೆಲ್ಲ ಕಾಂಟ್ರಾಕ್ಟ್ ಕೊಡೋದು, ಕೇಣಿ ಕೊಡೋದು ಮಾಡ್ತಾರೆ, ಆ ಥರ ಮಾಡ್ತೀರಾ? ಇಲ್ಲ, ನಾನು ಸ್ವಂತ ಮಾಡಿದ್ದೆ ಸರ್. ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ನಾವು ಬೆಂಗಳೂರು ಮಾರ್ಕೆಟ್ಗೆ, ಫ್ರೂಟ್ ಮಾರ್ಕೆಟ್ಗೆ ಅಲ್ಲೇ ಹಾಕಿ ಮಾಡಿದ್ವಿ ಸರ್. ಇಲ್ಲಿಗೆ ಕೊಡ್ತಿದ್ವಿ, ಇಲ್ಲಿನೂ ಸರಿಯಾದ ರೇಟ್ ಕೊಡೋಲ್ಲ ಅವರು, ಹಂಗಾಗಿಬಿಟ್ಟು ನಾವು ಅಲ್ಲಿಗೆ ಮಾರ್ಕೆಟ್ಗೆ ಹೋಗಿ ಬರ್ತೀವಿ, ಮಾರ್ಕೆಟ್ಗೆ ಹೋಗಿ ಮಾರ್ಕೊಂಡು ಬರ್ತೀವಿ ಸರ್. ಈಗ ಮಾರ್ಕೆಟಿಗೆ ತಗೊಂಡೋಗ್ಬೇಕಾರೆ ಎಲ್ಲ ಗ್ರೇಡ್ ಮಾಡ್ತೀರಾ, ಒಳ್ಳೆಯದು ದೊಡ್ಡದೊಂದು ಸೈಜು ಗ್ರೇಡ್ ಮಾಡ್ತೀವಿ, ಎಸ್ಸು, ಡಬಲ್ ಎಸ್ಸು, ಟ್ರಿಪಲ್ ಎಸ್ಸು, A1, A2, A3, B, SB, SB1, SB2 ಈ ಥರ ಮಾಡ್ತಾರೆ. ಲೂಸು, ಜೀರೋ, ಡ್ಯಾಮೇಜ್ ಅಂತೇಳಿ ಅಷ್ಟು 18 ವೆರೈಟೀಸ್ ಮಾಡ್ತಾರೆ ಸರ್, ಕಾಯಲ್ಲಿದ್ದರೆ. ಇಲ್ಲಾಂದರೆ ಮೊನ್ನೆ ಬೇಸಿಗೆ ಎಲ್ಲ ಸನ್ಬರ್ನ್ ಇತ್ತು, SB, SB1 ಅಷ್ಟೇ, ಲೂಸು ಒಂದು ವೇಸ್ಟ್ ಅಷ್ಟೇ ಬಂದಿದ್ದು. ಅದು ಎಷ್ಟು 550 ರೂಪಾಯಿ ಒಂದು ಇದಾಯಿತು, 250 ರೂಪಾಯಿ ಒಂದು ಇದಾಯಿತು, 150 ರೂಪಾಯಿ ವೇಸ್ಟ್ ಹೋಯಿತು. ಹಿಂಗಾಗಿ ಭಾಳ ಲಾಸ್. ಅಂದರೆ ನಾವು ಮಾರ್ಕೆಟಿಗೆ ತಗೊಂಡೋಗ್ಬೇಕಾದ್ರೆ ಈ ಥರ ಗ್ರೇಡ್ ಮಾಡಿ ತಗೊಂಡೋಗೋದೇ ಹೆಚ್ಚು ಅನುಕೂಲ ಅಂತ. ಗ್ರೇಡ್ ಮಾಡಿ ತಗೊಂಡೋದ್ರೆ ಅಲ್ಲಿ ಇದು ಮಾಡೋದು, ಇಲ್ಲಾಂದ್ರೆ ಅವರು ಬಿಚ್ಚಿ ನೋಡ್ತಾರಲ್ಲಿ, 1-2 ಬಾಕ್ಸ್ ಎಲ್ಲ ಐಟಮ್ ಜೋಡಿಸಿರ್ತಾರೆ, ಅದರಲ್ಲಿ 1-2-3 ಬಾಕ್ಸ್ ಅನುಮಾನ ಬಂದರೆ 2-4 ಬಾಕ್ಸ್ ಬಿಚ್ಚಿ ಸುರುವಿ ನೋಡ್ತಾರೆ, ಅವರು ನೋಡಿ ಆಮೇಲೆ ಕರೆಕ್ಟಾಗಿದ್ದರೆ ರೇಟ್ ಮಾಡ್ತಾರೆ. ಈ ಹಣ್ಣು ಕೆಲವು ಸಾರಿ ಚುಕ್ಕೆ ಬಂದಿರುತ್ತೆ, ಬೀಟೆ ಹೊಡೆದಿರುತ್ತೆ, ಇದು ಏನು ಕಾರಣದಿಂದ ಆಗಿರುತ್ತೆ? ಚುಕ್ಕೆ ಬರೋದು, ನೀರು ಜಾಸ್ತಿ ಆದರೂ ಚುಕ್ಕೆ ಬರುತ್ತೆ, ನೀರು ಕಡಿಮೆ ಆದರೂ ಬರ್ತವೆ. ಇನ್ನೊಂದು ಹೊಡೀತಲ್ಲ ಸ್ಕಾಯಿ, ಅದು ನೀರು ಜಾಸ್ತಿ ಆದರೂ ಹೊಡೀತತ್ತೆ, ಪೂರ ಕಡಿಮೆ ಆಗಿಬಿಟ್ರು ಹೊಡೀತದೆ, ಎರಡಕ್ಕೂ ಇದಿರ್ತದೆ. ಒಂದು ಮೀಡಿಯಮಾಗಿ ಬಿಡ್ತಾ ಇರ್ಬೇಕು ಅಷ್ಟೇ, ಏನೊಂದು ದಿನಕ್ಕೆ ಒಂದು 1/2 ಗಂಟೆ ಹಿಂಗೆ ಸಣ್ಣವಾದಾಗ ಸ್ವಲ್ಪ ಕಾಯಿ ಸ್ವಲ್ಪ ದೊಡ್ಡಾದಾಗ ಅವನ್ನೊಂದು ಸ್ವಲ್ಪ ಜಾಸ್ತಿ ಬಿಡೋದು, 10-15 ನಿಮಿಷ ಜಾಸ್ತಿ ಮಾಡ್ಕೊಂತ ಹೋಗೋದು. ಕೊನೆಗೆ ಒಂದು ಇನ್ನೊಂದು 15 ತಿಂಗಳೊಳಗೆ ಕೇಳ್ತೀವಪ್ಪ ಅನ್ನುವಾಗ ಅವನು ಸ್ವಲ್ಪ ಜಾಸ್ತಿ ಕೊಟ್ಕೊಂಡೋದ್ರೆ ಕಾಯಿ ಒಂದು ಸ್ವಲ್ಪ ಸೈಜು ಬರುತ್ತೆ, ಕಲರು ಬರುತ್ತೆ, ಚೆನ್ನಾಗಿರುತ್ತೆ ಸರ್, ತಿನ್ನೋಕ್ಕೂ ಒಂದು ಟೇಸ್ಟ್ ಇರುತ್ತೆ. ವ್ಯಾಪಾರಸ್ಥರು ನಿಮ್ಮ ತೋಟಕ್ಕೆ ಬಂದು ಕೊಂಡ್ಕೊಂಡೋಗ ಸಾಧ್ಯತೆ ಇಲ್ವಾ? ಈ ಬಾಳೆ ಅಥವಾ ಆದರೆ ತೋಟಕ್ಕೆ ಬಂದು ಕೊಂಡ್ಕೊಂಡು ಹೋಗ್ತಾರೆ ಪಪ್ಪಾಯಿ ಅಂತವು, ಇವನ್ನೇನು ದಾಳಿಂಬೆನ ತೋಟಕ್ಕೆ ಬರೋದಿಲ್ಲ ವ್ಯಾಪಾರಸ್ಥರು? ಬರ್ತಾರೆ ಸರ್, ಇಲ್ಲಿ ಬರ್ತಾರೆ ಲೋಕಲ್ನವರು, ಬಾಯಿಗೆ ಬಂದಂಗೆ ಕೇಳ್ತಾರೆ ಸರ್, 20 ರೂಪಾಯಿ ಕೊಡ್ತೀರಾ, 30 ರೂಪಾಯಿ ಕೊಡ್ತೀರಾ, ಮೊನ್ನೆ 60 ರೂಪಾಯಿ ಕೇಳಿದ್ರು, ನಾನು ಮಾರ್ಕೆಟ್ಗೆ ಹೋಗಿ 100 ರೂಪಾಯಿ ಮಾರ್ಕೊಂಡ್ಬಂದಿದ್ದೀನಿ. ಅಂದರೆ ನಮ್ಮ ರೈತರು ಇಷ್ಟೊಂದು ಕಷ್ಟಪಟ್ಟು ಬೆಳೆದಿರ್ತೀವಿ, ನಮಗೆ ಲಾಸ್ ಅನ್ನೋ ಲಾಭ ನಾವು ಮಾರ್ಕೆಟಲ್ಲಿ ಮಾರಾಟ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತೀರ ಸರ್? ಅಲ್ಲಿ ಏನು ಮೋಸ ಇರಲ್ಲ ಸರ್, ಈಗ ನಾವೇ ತೂಕ ಮಾಡ್ಕೊಂಡು ಹೋಗಿರ್ತೀವಿ, 1 ಬಾಕ್ಸ್ 10 ಕೆಜಿ ಇರುತ್ತೆ, 10 ಕೆಜಿ 200-300 ಗ್ರಾಮ್ವರೆಗೂ ಜಾಸ್ತಿ ಇರುತ್ತೆ, ಯಾಕಂದರೆ ಬಾಕ್ಸಿಂದು, ಹಂಗಾಗಿ ಏನು ಸಮಸ್ಯೆ ಆಗೋದಿಲ್ಲ. ಅವರು ತೂಕ ಮಾಡಲ್ಲ, ಅಲ್ಲಿ ನೋಡೋಂಥ ಅವಶ್ಯಕತೆಯೂ ಇರಲ್ಲ, ವ್ಯಾಪಾರ ಮಾಡಿ ನಮಗೆ ಪಟ್ಟಿ ಮಾಡಿ ದುಡ್ಡು ಕೊಡ್ತಾರೆ ಸರ್. ದಾಳಿಂಬೆ ಏನು ರೇಟ್ ಸಿಕ್ಕರೆ ರೈತರಿಗೆ ಅನುಕೂಲ ಅಂತೀರ, ಏನು ರೇಟ್ ಕಡಿಮೆ ಆದರೆ ಲಾಸ್ ಆಗುತ್ತೆ ರೈತರಿಗೆ ಅಂತೀರ ಸರ್? 100 ರೂಪಾಯಿ ಮೇಲೆ ಸಿಕ್ಕರೆ ಅಂತೂ ಪರವಾಗಿಲ್ಲ ಸರ್ ರೈತರಿಗೆ, ಏನು 20-30 ರೂಪಾಯಿ 50 ರೂಪಾಯಿ ಹಿಂಗೆ ಸಿಕ್ಕರೆ ಏನೂ ಉಳಿಯಲ್ಲ ಸರ್, ನಮಗೇನೂ ಆಗೋದಿಲ್ಲ, ಖರ್ಚು ಕೂಡ ಬರೋದಿಲ್ಲ, ಏನೂ ಇಲ್ಲ. ಒಂದು ವರ್ಷಕ್ಕೆ ಎಷ್ಟು ಖರ್ಚು ಮಾಡಬೇಕಾಗತ್ತೆ ದಾಳಿಂಬೆಗೆ ಸರ್? ಎಲ್ಲ ಗೊಬ್ಬರ ಎಲ್ಲ ಸೇರ್ಕೊಂಡು 1-2.5 ಲಕ್ಷ ರೂಪಾಯಿ ಹೋಗುತ್ತೆ ಸರ್, 2 ಎಕರೆಗೆ. ಈ ಥರ 2-2.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ, ಮೊನ್ನೆ ಬೆಳೆ ಮಾರಾಟ ಮಾಡಿದಾಗ ನಿಮ್ಗೆ ಎಷ್ಟು ಆದಾಯ ಬಂತು ಸರ್? ನನಗೆ ಒಂದು 540,000 ರೂಪಾಯಿ ಆಗಿತ್ತು, ಅದರಲ್ಲಿ 1.5 ಮೇಲೆ ಹೋಗಿರ್ಬೋದು, ಯಾಕಂದರೆ ಎಲ್ಲನೂ ಪ್ರತಿಯೊಂದು ಲೆಕ್ಕ ಇಡೋಕ್ಕಾಗಲ್ಲ, ಕೆಲವು ಆಗಿರ್ತವೆ. 1-2 ಲಕ್ಷ ರೂಪಾಯಿ ನನಗೆ ಬಂತು ಸರ್ ಮೇಲೆ. ಈ ಸರಿ 540,000 ರೂಪಾಯಿ ಬೆಳೆ ಬಂತು, ಈಗ ಮುಂದಕ್ಕೆ ವರ್ಷ ವರ್ಷ ಸ್ವಲ್ಪ ಇಳುವರಿ ಜಾಸ್ತಿ ಆಗೋ ಸಾಧ್ಯತೆ ಇದೆಯಾ? ಹ್ಞೂ, ಆಗುತ್ತೆ ಸರ್, ಅಂದರೆ ಗಿಡಗಳು ದೊಡ್ಡವಾಗಿದ್ದಾವೆ. ಈಗ ಇನ್ನೊಂದು ಸ್ವಲ್ಪ ಈಗ ಗೊಬ್ಬರ ಹಾಕ್ಬೇಕಂತೇಳಿ ಎಲ್ಲ ನಿನ್ನೆ ಮೊನ್ನೆ ಗುಂಡಿ ಹೊಡ್ಸಿದ್ದೀನಿ ಸರ್, ಗೊಬ್ಬರನ ಏರಿಸ್ಬೇಕು. ಅವೇ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಸರ್ ಗೊಬ್ಬರ, 8,000-10,000 ರೂಪಾಯಿ ಹೇಳ್ತಾರೆ, 5,000-6,000 ರೂಪಾಯಿ ಇವು ಹೇಳ್ತಾರೆ, ಕೂಲಿ, ಟ್ಯಾಕ್ಟ್ರಿ ಬಾಡಿಗೆ ಇವೆಲ್ಲ ಸಿಕ್ಕಾಬಟ್ಟೆ 8,000-10,000 ರೂಪಾಯಿ ಬೀಳ್ತಾವೆ. ಹಂಗಾಗಿಬಿಟ್ಟು ಖರ್ಚುಗಳು ಜಾಸ್ತಿ ಆಗ್ತದೆ ಸರ್. ಲೇಬರ್ ಚಾರ್ಜ್ಗಳು ಜಾಸ್ತಿ. ಗೊಬ್ಬರನೆಲ್ಲ ಹೊರಗಡೆಯಿಂದನೇ ಕೊಂಡ್ಕೊಂತಾರೆ? ನೀವೇನು ಜಾನುವಾರುಗಳ ಸಾಕಾಣಿಕೆ ಮಾಡಿಲ್ಲ, ನಿಮ್ಮ ಮನೆಯೇನು ಗೊಬ್ಬರ ಸಿಗೋದಿಲ್ಲ ಮನೆಯಿಂದ? ನಾನು 40 ಟಗರ್ ಮಾಡಿದ್ದೆ, ಅವು ನಮ್ಮ ಮನೆ 20 ಡಿಸೆಂಬರ್ನಲ್ಲಿ 15 ಮರಿ ಸತ್ತೋಗ್ಬಿಟ್ರು ಕಾಯಿಲೆ ಬಂದು. ಎಂತೆಂಥ ಡಾಕ್ಟ್ರಿಗೆ ತೋರಿಸಿ ಏನು ಪ್ರಯೋಜನ ಇರಲಿಲ್ಲ. 15 ಹೋದ್ಮೇಲೆ ಅವು ಉಳ್ಕೊಂಡಿದ್ದು. ಅದ್ರದ್ದೊಂದಿಷ್ಟು ಗೊಬ್ಬರ ಐತೆ ನನಗೆ, ಒಂದೆರಡು ಲೋಡು. ಇನ್ನೊಂದು ಒಂದು ಲೋಡ್ ತಂದು ಹಾಕ್ಕೊಂಡಿದ್ದೀನಿ, ಇನ್ನೊಂದೆರಡು ಲೋಡ್ ಇದಾವೆ. ಅವನ್ನ ಹೆಚ್ಕೊಂಡು ಒಟ್ಟು 1-7 ಲೋಡು ಹಾಕ್ತೀವಿ ಸರ್. 100 ಗಿಡಕ್ಕೆ ಒಂದು ಲೋಡ್ನಂತೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಈ ಸಾರಿ ಒಟ್ಟಾರೆಯಾಗಿ ದಾಳಿಂಬೆ ಬೆಳೆ ಲಾಭದಾಯಕ ಅಂತೀರ, ಚೆನ್ನಾಗಿ ನಿರ್ವಹಣೆ ಮಾಡಿದರೆ? ಲಾಭದಾಯಕ ಸರ್, ಜವಾಬ್ದಾರಿಯಾಗಿ ಮಾಡಬೇಕು. ಈಗ ಇಲ್ಲ ಅಂದ್ಬಿಟ್ಟು ಅವೇನಾಗುತ್ತೆ ಸರ್, ನಾವು ಮಾಡೋಕ್ಕಿಂತ ಅರ್ಧ ಗಿಣಿ ತಿಂದೋಗ್ಬಿಡ್ತು. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಕಾಯ್ಬೇಕು ಸರ್, ಅವನು ಅಲ್ಲಿ ಇರಲೇಬೇಕು. ಇಲ್ಲಾಂದರೆ ನುಣ್ಣು ತಿಂದಾಕ್ಬಿಡ್ತು, ಅವನು ಒಂದು ಬೀಜನ ಬಿಡೋದಿಲ್ಲ, ಹಂಗೆ ತಿಂದ್ಬಿಡ್ತು ಅವ್ರಿಗೆ. ಅದರದ್ದೇ ಭಾರಿ ಇದು. ಮತ್ತು ಈ ದಾಳಿಂಬೆ ಜೊತೆಗೆ ನಿಂಬೆ ಹಾಕಿದೀವಿ ಅಂತಂದ್ರೆ ಅದು 1 ಎಕರೆಯಲ್ಲಿ ಹಾಕಿದ್ರೆ ಸರ್? ನಿಂಬೆ 1 ಎಕರೆ ಆಯ್ತು ಸರ್. ಅದು ಹಿಂಗೆ ಅವು ನೀರಿಲ್ದಂಗಾಗಿ 1-80 ಗಿಡ ಉಳ್ಕೊಂಡಿದ್ದೆ ಸರ್. 100-100 ಚೀಲ ಹಾಕಿದ್ರು 1-80 ಉಳ್ಕೊಂಡಿದ್ದೆ. ಅದರಲ್ಲಿ ಪರವಾಗಿಲ್ಲ, ನಾನು ರಿಟೈರ್ಡಾಗಿ ಬಂದಮೇಲೆ ಒಳ್ಳೆ ಇದು ಮಾಡಿದೆ. ಗೊಬ್ಬರ ನೀರು ಅದು ಇದು ಹಾಕಿ, ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ, ದನದ ಗೊಬ್ಬರ ಮಣ್ಣು ಅದು ಇದು ಹಾಕ್ಕೊಂಡು ಚೆನ್ನಾಗೈತೆ ಸರ್ ಗಿಡ. ಚೆನ್ನಾಗೂ ಬಂತು. ಮಾರ್ಕೆಟ್ಗೆ ಹೋದ್ರೆ ನಂಗೆ ಮಾರ್ಕೆಟ್ ಬೆಲೆ ಇರಲ್ಲ, 4 ಅಣೆ 8 ಅಣೆ ಕೇಳ್ತಾರೆ, 25 ಪೈಸೆ 50 ಪೈಸೆ ಒಂದು ನಿಂಬೆಹಣ್ಣು ಕೇಳ್ತಾರೆ. ನಿಮ್ಗೆ ಇದ ತೋರಿಸ್ತೀನಿ ಬೇಕಾದ್ರೆ ನಿಂಬೆಹಣ್ಣಿಗೆ ಈ ಸೈಜ್ ಇದೆ ಅಂತವನು ಒಂದು 8 ಅಣೆ 4 ಅಣೆ ಕೇಳಿದರೆ ಎಲ್ಲಿಗೆ ರೈತರು ಉಳ್ಕೋಬೇಕು? ನಮಗೆ ಕೂಲಿ ಬಿಡ್ಸೋಕ್ಕೆ ಒಬ್ಬನಿಗೆ 200-250 ರೂಪಾಯಿ ಕೂಲಿ, ಇಬ್ಬರು ಮನುಷ್ಯರು ಬಿಡಿಸ್ತಾರೆ, ಅಗಲೆಲ್ಲ ಅದನ್ನೇ ಕೆಲಸ ಮಾಡ್ತಾರೆ. ಅದರಿಂದ ನಾನು ಇಲ್ಲೇ ಊರೊಳಗೆ ಮಾರಿದ್ದೀನಿ ಒಂದಿಷ್ಟು. ಸಿರ ಜಾಸ್ತಿ ಆದಂಗೆ ಮತ್ತೆ ಅಲ್ಲಿ ಮಾರ್ಕೆಟ್ಗೆ ಕೊಟ್ಟು ಬರೋದು. ನಿಂಬೆ ಹಾಕಿ 1 ವರ್ಷ ಆಯಿತು ಸರ್? ಅದು ಆಗಲೇ 10-15 ವರ್ಷ ಆಯ್ತು ಸರ್. ಗಿಡ ದೊಡ್ಡ ವಿಧ, ದೊಡ್ಡ ವಿಧ ಸರ್. ಅದನ್ನ ಈಗ ಚೆನ್ನಾಗಿದೆ, ಈಗ ಬೆಳೆ 1 ವರ್ಷದಿಂದ ಚೆನ್ನಾಗಿ ಬೆಳೆ ಕೊಡ್ತಾ ಇತ್ತು ಸರ್. ನಿಂಬೆ ಸಸಿ ಎಲ್ಲಿಂದ ತಾಮಂದ್ರಿ ಸರ್? ನಿಂಬೆ ಸಸಿ ಕಡೆ ತೃಪ್ತಿ ಕಡೆಯವರು ಆರ್ಡ್ರ್ ತಗೊಂಡೋಗ್ತಾರೆ, ತಾಂಬಂದು ಅವರೇ ಕೊಟ್ಟಿದ್ದು ಸರ್. ಒಳ್ಳೆ ಗಿಡ ಕೊಟ್ಟಿದ್ರು, ಚೆನ್ನಾಗಿದೆ ಕಾಯಿ, ಒಳ್ಳೆ ಸೈಜ್ ಇದೆ. ಹಣ್ಣು ಬಿಡಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ 1 ವರ್ಷ ಕಾಪಾಡಬೇಕು ಸರ್? ಅದು 1-2 ವರ್ಷ ಆದರೂ ಬೇಕು ಸರ್. ಯಾಕಂದ್ರೆ ಆ ಗಿಡ ಬೆಳವಣಿಗೆ ಆಗಬೇಕು, ಇದಾಗಬೇಕು, ಒಳ್ಳೆ ಇದಕ್ಕೆ ಬರ್ಬೇಕಂದ್ರೆ 2 ವರ್ಷ ಬೇಕೇ ಬೇಕು. ನಿಂಬೆ ಆಗಿದ್ರೆ ಈಗ ಫಸಲು ಬರ್ತಾ ಇದೆ, ವರ್ಷದಲ್ಲಿ 1 ಫಸಲು ಬರುತ್ತೆ ನಿಂಬೆ ಸರ್? ಇದನ್ನ ಹೆಂಗೆ ಮಾಡಿದ್ದೇವೆ ಅಂದರೆ, ನಾವು ಅದನ್ನ ಬೆಳಗ್ಗೆ ಬಿಟ್ಟಾಗಲಿಂದಲೂ ಸುಮ್ಮನೆ ಬರ್ತಲೇ ಇದೆ. ಅದು ಯಾವಾಗೋ 1 ತಿಂಗಳು ಕಡಿಮೆ ಆಗುತ್ತೆ, ಈಗ ಮೊನ್ನೆ 1 ತಿಂಗಳು ಕಡಿಮೆ ಆಗಿತ್ತು, ತಿರ್ಗಂಗೆ ಜೋರ ಆಯಿತು. ಈಗ ಒಂದು ಸ್ವಲ್ಪ ಹಿಂದೆ ಇಷ್ಟಿಷ್ಟು ಅಂಟಣ ಕಾಯಿ ಇದ್ದಾವೆ, ಅವು ಈಗ ಒಂದು 15 ದಿವಸ 20 ದಿವಸ ಆದ್ರೆ ಅವು ಬರ್ತವೆ, ಹಂಗೆ ಬರ್ತಲೇ ಇರ್ತಾವೆ ಅವು. ನಿಂಬೆಹಣ್ಣು ಎಲ್ಲ ಚೆನ್ನಾಗಿದೆ ಸೈಜು ಅಂತಂದ್ರೆ, ಇದರಲ್ಲಿ ಏನಾದರೂ ತಳಿಗಳಿರ್ತಾವೆ ಒಳ್ಳೆ ತಳಿ ಆದರೂ ಸರ್? ಒಳ್ಳೆ ತಳಿ ಇದಾವೆ ಸರ್. ನಾನು ಡ್ಯೂಟಿಗೆ ಹೋಗ್ಬೇಕಾ ನಮ್ಮ ತಮ್ಮನೇ ತರಿಸಿ ಹಾಕ್ಸಿದ್ದೆ ಅದನ್ನ, ಅದನ್ನೇ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೆ ಸರ್. ಒಳ್ಳೊಳ್ಳೆ ತಳಿ ಇದಾವೆ ಸರ್. ಈಗ ನಮ್ಮಲ್ಲೂ ಅದೇ ಗಿಡದಲ್ಲೇ ಒಳ್ಳೆ ಬೀಜ ತಾಂಡ್ ಮಾಡಿದ್ರು ಒಳ್ಳೆ ಇದಾಗ್ತದೆ ಸರ್. ಒಂದು ಸಸಿ ಮಾಡ್ಕೊಳಕ್ಕೇನಿಲ್ಲ, ನನ್ನ ಮಗಳು ಒಂದಿಷ್ಟು ಮಾಡಿದಾಳೆ, ಒಂದು 20-30 ಸಸಿ ಮಾಡಿದಾಳೆ, ಅದ್ರಾಗ 1-2 ತಂದು ಹಾಕಿದ್ದೀನಿ ನಾನು. ಈಗ ಈ ದಾಳಿಂಬೆ ಅಷ್ಟು ಖರ್ಚೇನು ಬರೋದಿಲ್ಲ ನಿಂಬೆಗೆ? ಇಲ್ಲ ಇಲ್ಲ ಇಲ್ಲ, ಖರ್ಚು ಬರೋಲ್ಲ ಸರ್. ಖರ್ಚೇನು ಅಂತಿರಲ್ಲ ಸರ್, ಅದೇನು ಏನು ಯಾವಾಗಾದರೂ ಒಂದು ಸಾರಿ ಒಂದು ಗೊಬ್ಬರ ಹಾಕೋದು, ಒಂದಿಷ್ಟು ಗೌರ್ಮೆಂಟ್ ಗೊಬ್ಬರ, ನೀರು ಕೊಡೋದು ಅಷ್ಟೇ ಕೆಲಸ, ಅದೇನಂತಿರಲ್ಲ. ಈಗ ಕಳೆ ತಕ್ಕೊಳ್ಳೋದು ಅಷ್ಟೇ. ಈಗ ಒಂದು 80 ಗಿಡ ಅದ ಅಂತಂದರೆ ಪ್ರತಿ ದಿವಸ ಎಷ್ಟು ಹಣ್ಣು ಸಿಗುತ್ತೆ ಸರ್? ಪ್ರತಿದಿನ ಸರ್ ಈಗ ಒಂದು ಸಾರಿ ಬಿಡಿಸಿದರೆ 1-2 ದಿನ ಬಿಟ್ಟಿಂಗ್ ಮಾಡಿ 500, 1,000, 1,500 ಹಿಂಗೆ ಸಿಗ್ತಿರ್ತದೆ ಸರ್. ನಿಂಬೆಹಣ್ಣೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ಚಳ್ಕೆರೆಗೆ ಹೋದರೆ ಅವರು ಹಂಗೆ ಕೇಳ್ತಿದ್ರು ಸರ್, 50 ಪೈಸೆ 25 ಪೈಸೆ ಹಿಂಗೆ ಕೇಳ್ತಾರೆ. ಅವರು ಚೀಲಕ್ಕೆ ಕೇಳ್ತಾರೆ, ಹೆಂಗೆ 500 ರೂಪಾಯಿ, ಹೆಂಗೆ ದೊಡ್ಡ ಚೀಲ ಈ ಸೊಸೈಟಿ ಅಕ್ಕಿ ಬರ್ತಾವಲ್ಲ ಆ ಚೀಲಕ್ಕೆ ಹಾಕ್ಕೊಂಡೋದ್ರೆ 50-500 ರೂಪಾಯಿ ಕೊಡ್ತೇವೆ ಅಂತಾರೆ. ಅದರಲ್ಲಿ 1,000, 1,500 ಇರ್ತವೆ ಕಾಯಿ. 1,500 ಕಾಯಿ 500 ರೂಪಾಯಿ ಕೊಟ್ಟರೆ ನಮ್ಗೇನು ಉಳಿತದೆ ಸರ್? ಹಂಗಾಗಿ ನಾವು ಇಲ್ಲಿ ಲೋಕಲಲ್ಲೇ ಕೊಡ್ತೀವಿ. ಯಾರಾದ್ರೂ ಹಿಂಗೆ ಕೇಳ್ತಾರಲ್ಲ ಮನೆಗೆ ಅಂಗಡಿಗಳವ್ರಿಗೆ, ಅವ್ರಿಗೆ 1 ರೂಪಾಯ್ದಂಗೆ 1 ರೂಪಾಯ್ದಂಗೆ ಇಲ್ಲೇ ಕೊಟ್ಟು ಇದು ಮಾಡ್ತೀವಿ. ಸಣ್ಣವಿದ್ರೆ 50 ಪೈಸೆ ಹಿಂಗೆ ಕೊಟ್ಟು ಮಾರ್ಕೊಂತ ಕಣ್ಣ ಮಾಡ್ಕೊಂತ. ವರ್ಷದಲ್ಲಿ ಯಾವ ಸಮಯದಲ್ಲಿ ನಿಂಬೆಗೆ ಒಳ್ಳೆ ರೇಟ್ ಇರ್ತಿ? ಬೇಸಿಗೆ ಕಾಲದಲ್ಲಿ ಏನಾದರೂ ಒಳ್ಳೆ ಬೆಲೆ ಇರುತ್ತೆ ಸರ್? ಬೇಸಿಗೆ ಕಾಲದಲ್ಲಿ ಇರುತ್ತೆ ಸರ್, ಅವಾಗ ಒಳ್ಳೆ ಇದು ಈಗ ಬೆಳೆ ಇರಲ್ಲ, ಬೆಳೆ ಇಳುವರಿ ಕಡಿಮೆ ಆಗಿಬಿಡುತ್ತೆ ಸರ್. ಈ ಮಳೆಗಾಲದಲ್ಲಿ ಸಿಕ್ಕಾಬಟ್ಟೆ ಬರ್ತವೆ ಕಾಯಿ, ಆ ಟೈಮಿಗೆ ಯಾರು ಕೇಳೋದಿರಲ್ಲ, ನಾವು ಕೇಳ್ದಂಗೆ ಕೊಡ್ಬೇಕು. ಈಗ ನಿಂಬೆ ಎಲ್ಲ 50 ಪೈಸೆ ರೂಪಾಯಿ 4 ಅಣೆ ಕೇಳ್ತಾರಪ್ಪ ಅಂತಂದ್ರೆ, ಈ ಥರ ಕಡಿಮೆ ಕೊಡೋದಕ್ಕಿಂತ ಕೆಲವು ರೈತರು ಮೌಲ್ಯವರ್ಧನೆ ಮಾಡಿ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡ್ತಾರೆ, ಆ ಥರ ಏನು ನೀವು ಮಾಡ್ಬೇಕಂತ ಆಸಕ್ತಿ ಬರಲ್ಲ ಸರ್? ಮಾಡೋಕ್ಕಾಗಲ್ಲ ಸರ್, ಮಾಡಿದ್ರೆ ಅದು ಮಾರ್ಕೆಟ್ ಮಾಡೋಕ್ಕಾಗಲ್ಲ. ನಮ್ಮ ತಗ ಹೆಂಗಂದಂಗೆ ಕೇಳ್ತಾರೆ, ಈ ಸುಮ್ಮನೆ ವ್ಯಾನಾಗ ಇಟ್ಕೊಂಬರ್ತಾರಲ್ಲ, ಅವ್ರು ಎಷ್ಟು ಹೇಳಿದ್ರು ಕೊಡ್ತಾರೆ, 200 ರೂಪಾಯಿ ಕಾಲು ಕೆಜಿ ಅಂದ್ರೆ ಸುಮ್ಮನೆ ಕೊಡ್ತಾನೆ ಅಂತಾನೆ. ಹಂಗಾಗಿ ನಾನು ಕೆಲವ್ರಿಗೆಲ್ಲ ಸುಮ್ಮನೆ ಫ್ರೀಯಾಗೂ ಕೊಟ್ಟಿದ್ದೀನಿ. ನಮ್ಮ ರೈತರಿಗೆ ಯಾರು ಬಂದರು 50-20 ಹಿಂಗೆ ಕೊಟ್ಬಿಡ್ತೀನಿ, ಯಾಕಂದರೆ ಸುಮ್ಮನೆ ಬಿಸಾಕ ಬದಲು ತಿನ್ನಲಿ ಬಿಡು ನಮ್ಮರೆ ಅಂತೇಳಿ ಹಂಗೆಲ್ಲ ಮಾಡಿದ್ದೀನಿ. ಹಾಗಿದ್ರೆ ಈ ನಿಂಬೇನು ಅಂತ ಲಾಭದಾಯಕ ಬೆಳೆ ಅಲ್ಲ ಅಂತೀರಾ? ಲಾಭದಾಯಕ ಅಂತಲ್ಲ ಸರ್, ನಾವೇ ಅದನ್ನೇನು ಮಾಡ್ಬೇಕಂದ್ರೆ ನಾವು ಕೂತು ಮಾರಬೇಕು. ನಾವೀಗ ಮಾರ್ಕೆಟ್ ಮಾಡೋಕ್ಕಂದ್ರೆ ನಾವೇ ಹೋಗ್ಬೇಕು, ಮಾರ್ಕೆಟಲ್ಲಿ ಸಂತೆಯಲ್ಲಿ ಕೂತ್ಕೋಬೇಕು, ಮಾರಬೇಕು, ಅವಾಗ ನಮ್ಗೆ ದುಡ್ಡು, ಇಲ್ಲಾಂದ್ರೆ ನಮಗೇನು 8 ಅಣ್ಣೆ ಸಿಗೋದಿಲ್ಲ. ಅದಾಗೆ ಕೊನೆ ಪಕ್ಷ ರೂಪಾಯಿಗೊಂದು ರೇಟ್ ಸಿಕ್ಕರೂ ಲಾಭ ಆಗುತ್ತಂತೀರ? ರೂಪಾಯಿಗೆ ಒಂದು ಸಿಕ್ಕರೆ ಏನು ಲಾಸ್ ಆಗಲ್ಲ ಸರ್, ರೂಪಾಯಿಗೆ ಒಂದಾದ್ರೆ ಹೆಂಗೆ ಮಾಡ್ಬೋದು. ಈಗ ಅವ್ರ ಕೂಲಿಗಳು ನಮ್ಮ ಕೂಲಿಗಳು ನಾವು ಕಾಯಬೇಕು ಸರ್, ಅವನು ರಾತ್ರಿ ಎಲ್ಲ ಕಾಯಬೇಕು ರಾತ್ರಿಗೆ, ಅದನ್ನು ಕಳ್ಳು ಕಿತ್ಕೊಂಡೋಗ. ನಾನು ದಾಳಿಂಬೆ ಹಾಕಿದಾಗ ತಿಂಗಳುಗಟ್ಟಲೆ ನೈಟೆಲ್ಲ ಕಾದ್ದೇನೆ, ಹ್ಞೂ, ಒಂದು ದಿವಸ ಬಿಡ್ದಂಗೆ. ಯಾವಾಗ ಇಚ್ಚರಾಗ ತಾವಲ್ಲಿ ಎದ್ದೋಗೋದು, ಯಾವನಾದ್ರೂ ಒಂದು ಕಿತ್ಕೊಂಡು ನಮ್ಮ ತಮ್ಮರ್ದಂಗೆ ಕಿತ್ಕೊಂಡು ಹೋಗ್ಬಿಟ್ರು ಒಂದು 200 ಬಾಕ್ಸ್ ಒಂದಿದ್ದೀನಿ. ಹಂಗಾಗ್ತವೆ ಅಂತೇಳಿ ರಾತ್ರಿ ಎಲ್ಲ ಕಾಯೋದು, ಸುಮ್ಮನೆ ಬ್ಯಾಟ್ರಿ ಹಾಕೊಂಡು 1,500 ರೂಪಾಯಿ ಬ್ಯಾಟ್ರಿ ತಗೊಂಡು ಬ್ಯಾಟ್ರಿ ಹಾಕೊಂಡು ಹುಡ್ಕೋದು ಎಲ್ಲ ಎಲ್ಲೆಲ್ಲೆಲ್ಲ ಹಂಗೆ ಮಾಡಿದ್ವಿ. ಅಷ್ಟು ಕಷ್ಟ ಇರ್ತದೆ ರೈತದ. ಈಗ ಈ ದಾಳಿಂಬೆ ನಿಂಬೆ, ಈಗ ದಾಳಿಂಬೆಗೂ ಸಾಕಷ್ಟು ಬರುತ್ತೆ, ಖರ್ಚು ಬರುತ್ತೆ, ನಿಂಬೆಗೆ ಒಂದು ಬೆಳೆ ಸಿಗೋದಿಲ್ಲ. ಹಂಗಾಗ್ಬಿಟ್ಟು ನಾವು ಯಾವತ್ತಾದರೂ ಈ ಅಡಿಕೆ ಈ ಬೇರೆ ಮಾವು ಈ ಥರದವು ಹಾಕಿದ್ರೆ ಅನುಕೂಲ ಆಗ್ತಿತ್ತು ಅನಿಸುತ್ತಾ? ಅನಿಸುತ್ತೆ ಸರ್. ಆ ನೀರಿಂದು ಪರ್ಮನೆಂಟ್ ಇರಲ್ಲ. ಈಗ ಅಡಿಕೆ ಭಾಳ ವರ್ಷದ್ದು, ಅದು 50 ವರ್ಷ 60 ವರ್ಷಗಟ್ಟಲೆ ಇರುತ್ತೆ. ನಮ್ಗೆ 5 ವರ್ಷ ಬಿಟ್ಟು ತಿನ್ನ ನೀರು ಹೋಗಿಬಿಟ್ಟು ಅಂದರೆ ಒಳ್ಳೆ ಬೆಳಗ್ಗೆ ಬಂದಾಗ ನೀರು ಹೋಗಿಬಿಟ್ರೆ ನಾನಾಗಲೇ ಒಂದು ಸಾರಿ ಹಾಕಿ ಹಂಗೆ ಎಲ್ಲ ಕಳ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಭಯ, ಈಗ ಹಾಕಿ ಕಳ್ಕೊಬಾರ್ದು ಎಷ್ಟು ಸಾರಿ ಅಂತ ಕಳ್ಕೊಂತೀರ ಅಂತೇಳಿ ನಾನು ದಾಳಿಂಬೆ ಹಾಕ್ಕೊಂಡಿದ್ದು. ಇದು ನೀರಿಗೂ ಸುಧಾರಿಸ್ತು, ನೀರು ಅಂತ ನೀರು ಕೇಳೋದಿಲ್ಲ. ಒಂದು 5 ಎಕರೆ ಇದ್ದರೂ 1 ಇಂಚ್ ನೀರು ಬಂದರೂ ಹಂಗೆ ಮೇಂಟೈನ್ ಮಾಡ್ಕೋಬೋದು. ಹಂಗಾಗಿ ನಾನು ದಾಳಿಂಬೆ ಮಾಡ್ಕೊಂಡಿದ್ದೀನಿ. ನಿಂಬೆ ನೀರು ಬೇಕು, ಅದೇ ದಾಳಿಂಬೆಗೆ ಬಿಟ್ಕೊಂಡು ಉಳಿದ ಟೈಮ್ನಾಗ ಬಿಟ್ಕೊಂತೀನಿ. ಎಷ್ಟು ಬೋರ್ ಇದ್ದಾವೆ ನೀರು, ಎಷ್ಟು ಯಾವ ಪ್ರಮಾಣದಲ್ಲಿ ಬರ್ತಾವೆ? ಒಂದು ಬೋರ್ ಇದೆ ಸರ್, 2.5 ಇಂಚ್ ನೀರು ಬರ್ತಿತ್ತು. ಈಗ ಮೊನ್ನೆ ಎಲ್ಲ ನಿಂತೋಗಿತ್ತು ಅಲ್ಲ, ಈಗ ಪರವಾಗಿಲ್ಲ, 1.5 ಇಂಚ್ 2.5 ಇಂಚ್ ಬರ್ತದೆ ನೀರು. ಸಾಕಾಗುತ್ತೆ ಸರ್. ಈ ನಿಂಬೆ ದಾಳಿಂಬೆ ಜೊತೆಗೆ ಏನಾದರೂ ಈ ತರಕಾರಿ ಹೂವು ಈ ಥರದ್ದು ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ ಸರ್? ಆಯ್ತು ಸರ್. ಆ ನಿಂಬೆ ಗಿಡದಲ್ಲಿ ಬೇಸಾಯ ಮಾಡೋಕ್ಕಾಗಲ್ಲ, ಈ ಗಿಡಗಳು ಅಡ್ಡಿರ್ತಾವಲ್ಲ, ಅದಕ್ಕೆ ಈ ಸಾರಿ ನಿಂಬೆ ಗಿಡ ತೆಗ್ಸೋಣ ಅಂತ ತೀರ್ಮಾನ ಮಾಡ್ಕೊಂಡು ನಿಂಬೆ ಗಿಡ ತೆಗೆಸ್ಬಿಟ್ಟು ಬೇರೆ ಬೆಳೆ ಇಟ್ಕೊಳ್ಳೋಣ, ದಾಳಿಂಬೆ ಹಾಕೋಣ ಅಂತ ಇದ್ದೀನಿ ಸರ್. ಯಾವುದು ಒಂದೇ ಬೆಳೆ ಆದರೆ ಕಾಯಕನ ನೋಡ್ಕೊಳಕ್ಕೆ ಮಾಡೋಕ್ಕೆ ಒಂದು ಇದಿರ್ತದೆ. ಅಲ್ಲಿ ಪುರ್ಸತ್ತು ಇರೋದಿಲ್ಲ, ಈ ಕಡೆ ನಿಂಬೆ ಹಣ್ಣು ಬಿದ್ದಿರ್ತವೆ, ಸಮಸ್ಯೆ ಆಗ್ಬಿಡ್ತವೆ. ಮೊನ್ನೆ ಒಂದು ವಾರ ಬಿಟ್ಟಿದ್ದಕ್ಕೆ 1,000 ರೂಪಾಯಿ ಕಾಯಿ ಸಿಕ್ಕಿದೆ, ಬರೀ ಕೆಳಗೆ ಉದುರಿರವೆ, ಅವನ್ನ ಆರಿಸ್ಕೊಂಡು ಮಾಡೋಕ್ಕಾಗ್ತಿಲ್ಲ. ಹಂಗಾಯ್ತು, ಅವತ್ತು ನಾಲ್ಕು ನಟ್ಟೆಲ್ಲೆಲ್ಲ ಹೋಗಿ ಬೀದಿ ಬೀದಿ ಗುಂಟೆ ಹೋಗಿ ಮಾಡ್ಕೊಂಬಂದಿದ್ದೆ. ಇಂಥ ಪರಿಸ್ಥಿತಿಗಳು ಬರ್ತವೆ, ಅದಕ್ಕೆ ನಿಂಬೆ ಹಣ್ಣು ಬೇಡ ಬೇಡ, ಇದನ್ನೇ ಮಾಡ್ಕೊಂಬಂದು ಅಂತ. ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಬಂದು, 1-2 ಮೂರು ಗಿಡ ಇಟ್ಕೊಂಡು ಉಳಿದ ಮನೇಲಿ ತೆಗೆದು ತಮಟೇನೋ ದಾಳಿಂಬ್ರೇನೋ ಏನೋ ಒಂದಿಷ್ಟು ಮಾಡ್ಕೊಂಬಂದು ಅಂತ. ಈಗ 10-12 ವರ್ಷದಿಂದ ಬೆಳೆಸಿದ್ರ ನಿಂಬೆನ, ಈಗ ತೆಗಿಬೇಕಂದ್ರೆ ನೋವು ಅನ್ಸುತ್ತಾ? ಸರ್, ನೋವು ಆಗುತ್ತೆ, ಆದ್ರೆ ಇತ್ಲಾಗ ಲಾಭನೂ ಇಲ್ಲ, ಇದು ನೋವು ಆಗುತ್ತೆ ಅಂದರೆ ಬಿಟ್ಕೊಳಕ್ಕೂ ಆಗಲ್ಲ. ಆ ಪರಿಸ್ಥಿತಿಯಿಂದ ನಾನು ತೆಗಿಬೇಕಷ್ಟೇ, ಅದೇನು ನನಗೇನು ಇದಂತಲ್ಲ. ಈಗ ರೇಟ್ಗಳು ಸಿಗಲ್ಲ, ಬೇಸಿಗೆ ಒಂದು ತಿಂಗಳಿಗೆ ಸಿಕ್ಕರೆ ಎಷ್ಟು ಸಿಗುತ್ತೆ ಸರ್? 1 ತಿಂಗಳಿಗೆ 6-7 ರೂಪಾಯಿ ಒಂದು ನಿಂಬೆ ಹಣ್ಣು ಆಗ್ತದೆ ಬೇಸಿಗೆಯಲ್ಲಿ, ಅದನ್ನೇ ಕಾದ್ಕೊಂಡಿರೋಕ್ಕಾಗಲ್ಲ. ವರ್ಷದ್ದುದ್ದಕ್ಕೂ ಊಟದ ನೋಡ್ಬೇಕಾ ಐತೆ, ನಾವು 1 ತಿಂಗಳು ನೋಡ್ಕೊಂಡ್ರೆ ಆಗಲ್ಲ ಅದು. ಹಂಗಾಗೇ ಅದನ್ನು ತೆಗಿಯೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಸರ್. ನೀವು ಹೇಳ್ದಂಗೆ ಈ ಥರ ಈ ಕೃಷಿ ಒಂದ್ಸರಿ ಲಾಭ ಬರುತ್ತೆ, ಒಂದ್ಸರಿ ನಷ್ಟ ಆಗುತ್ತೆ. ಲಾಭಕ್ಕಿಂತಲೂ ನಷ್ಟನೇ ಜಾಸ್ತಿ ಆಗುತ್ತೆ. ಏನೋ ಒಂದ್ಸರಿ ಬೆಳೆ ಬರುತ್ತೆ, ಒಂದು 4 ಬೆಳೆ ಹೋಗ್ತಾವೆ, ಅಲ್ಲಿವರೆಗೂ ಸುಧಾರಿಸ್ಕೊಂಬಂದು ಕಷ್ಟ ಆಗುತ್ತಲ್ಲ ಸರ್. ಏನೋ ಒಂದ್ಸರಿ ಬೆಳೆ ಬರ್ಬೋದು, ಇನ್ನೊಂದ್ಸರಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ಒಂದ್ಸರಿ ಹಿಂಗೆ ಬೇರೆ ಕೋರಲ್ದಲ್ಲಿ ಕೋಸು ಹಾಕಿದ್ವಿ, 1 ರೂಪಾಯಿ ದುಡ್ಡು ಆಗಲಿಲ್ಲ ಸರ್ ಕೊರೋನಾ ಪಿರಿಯಡ್ನಲ್ಲಿ. ಸುಮ್ಮನೆ ರೋಟ್ ಹೊಡಿಸಿ ಅದು ದಾಂಡ ಬೇಸಾಯ. ಈ ಕೃಷಿಯಲ್ಲಿ ಒಂದ್ಸರಿ ಈ ಥರ ನಷ್ಟ ಆಗುತ್ತೆ, ಹಂಗಾಗ್ಬಿಟ್ಟು ಏನಾದರೂ ಉಪಕಸಬುಗಳು ಮಾಡ್ಬೇಕಪ್ಪ, ಹೈನುಗಾರಿಕೆ ಮಾಡೋದು, ನೀವು ಹೇಳ್ದಂಗೆ ಈ ಟಗರ ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಕೃಷಿ ಬತಿಗೆ ಅಂತ ಹೇಳ್ತಾರೆ, ನೀವೇನಾದರೂ ಈ ಥರ ಉಪಕಸಬು ಅಳವಡಿಸ್ಕೊಂಡಿದ್ದೀರ? ನಾನು ಒಂದಿಷ್ಟು ಕೋಳಿ ಮಾಡಿ ನೋಡಿದೆ, ಹೆಂಗಂದ್ರೆ ಸಣ್ಣ ಪ್ರಮಾಣದಾಗ ಮಾಡಿದೆ, 50-100 ಮಾಡ್ಕೊಂಡು ಅಲ್ಲ ಗಿರಿರಾಜ ಅವ್ನು ನಾಟಿ ಕ್ರಾಸ್ ಚೆನ್ನಾಗಿತ್ತು, ಪರವಾಗಿಲ್ಲ. ಅವನೇನು ಸರ್, ಮನುಷ್ಯ ಅದೇ ಆಗೈತೆ ಕಾಯ್ಬೇಕು, ಇಲ್ಲ ನಾಯಿಗಳು ಹೊತ್ಕೊಂಡು ಹೋಗ್ತಾವೆ, ಒಳಗೆ ಇಟ್ಕೊಂಡಿರೋಕ್ಕಾಗಲ್ಲ ಅವನ್ನ, ಇಂಥ ಸಮಸ್ಯೆಗಳೆಲ್ಲ ಇರ್ತಾವ. ಈ ಟಗರು ಸಾಕಾಣಿಕೆ ಮಾಡ್ತಿದ್ವಿ ಅಂದ್ರಿ, ಅದೆಷ್ಟು ವರ್ಷ ಅಂತ ಮಾಡ್ತಾಯಿದ್ರಿ? ಸರ್, ನಾನು 19ರಲ್ಲಿ ಒಂದು 25 ಮಾಡಿದ್ದೆ ಸರ್, 25 ಮಾಡಿದ್ದೆ, ಅದಕ್ಕೆ 95,000 ರೂಪಾಯಿ ಹಾಕಿದ್ದೆ ಬಂಡವಾಳ, 240 ಆಯಿತು ಲಾಸ್ಟಿಗೆ. ನಾನು ಮೇವಿಂದು ಮೆಕ್ಕೆಜೋಳದ್ದು ಎಲ್ಲ ತೆಗೆದು ನಾನು ಒಂದಿಷ್ಟು ಒಂದು ನಾನು ಹಾಕಿದ ಬಂಡವಾಳದಷ್ಟು ನನ್ನ ಕೈ ಸಿಕ್ತು. 95,000 ಹಾಕಿದ್ನ 1,00,000 ರೂಪಾಯಿ ಕೈ ಸಿಕ್ತು, ನನಗೆ ಏನು ನೋವು ಅನ್ನಿಸ್ಲಿಲ್ಲ, ಮಾಡೋದಕ್ಕೂ ಏನೋ ಅಷ್ಟು ಸಿಕ್ತು ಅಂತಂದು. ಈ ಸಾರಿ ಮಾಡಿದೆ 40 ತರಬೇಕು ಅಂತ ನಮ್ಮ ಹುಡುಗ, ಏ 40 ಅನ್ಬಿಡೋಣ ಅಪ್ಪಾಜಿ ಚೆನ್ನಾಗಿರ್ತವೆ ಹಂಗೆ 40 ಅಂಡೆ ಡಿಸೆಂಬರ್ನಾಗ ಅವ್ನು ಸಾಯೋದು ನೋಡಿ ಅವನು ಹೆದರ್ಕೊಂಬಿಟ್ಟ, ಏನು ಹಿಂಗೆ ಆಗ್ಬಿಡ್ತು ಇಷ್ಟೊಂದು ಮನೆಯೊಳಗೆ ಹಾಕಿ ಎಲ್ಲ ಹೋಗ್ಬಿಡ್ತಲ್ಲ ಅಂತಂದು. ಏನಾಗಲ್ಲ, ಸುಮ್ಮನೆ ಇರಪ್ಪ, ಮಾಡಿದ್ವಿ, ಏನೋ ಒಂದು ಇದಾಗಿದೆ, ಹಂಗಾಗಿ ಏನು ಸಮಸ್ಯೆ ಆಗಲ್ಲ ಅಂತ ನೋಡಿದ್ವಿ. ಕೊನೆಗೆ 2,20,000 ಕೊಟ್ಟು ಎಲ್ಲ ಮಾರಿಬಿಟ್ಟೆ, 26 26 ಮಾರಿಬಿಟ್ಟು. ಅದಕ್ಕೇನಾದ್ರೂ ಪ್ರತ್ಯೇಕವಾಗಿ ಶೆಡ್ ಗಿಡ್ ಮಾಡಿದ್ರೆ ಯಾವ ರೀತಿ ಮಾಡಿದ್ರೆ ಸರ್? ಶೆಡ್ ಮಾಡಿಲ್ಲ, ನಾನು ಹಿಂದ್ಗಡೆ ಒಂದು ಮೆಶ್ ಹಾಕ್ಕೊಂಡು ಮನೆ ಒಳಗೆ ಕುಡ್ಕೊಂತಿದ್ದೆ, ಹಿಂಗೆ ನಮ್ಮ ದನ ಕಟ್ಟಕ್ಕಂತ ಮನೆ ಕಟ್ಟಿದ್ವಿ, ಅದರಲ್ಲೇ ಈಗ ದನಗಳಿಲ್ಲಲ್ಲ, ಆ ಕುರಿ ಮರಿ ನಾನು ರಾತ್ರಿಗೆ ಒಳಗೆ ಇಟ್ಕೊಂತಿದ್ದೆ, ಬೆಳಗ್ಗೆ ಆಗಲತ್ತು ಹೊರಗಡೆ ಕುಡ್ಕೊಂತಿದ್ವಿ, ಮೇವು ಹೊರಗಡೆ ಇರ್ತಿದ್ವಿ, ಮೆಕ್ಕೆಜೋಳ ಅವು ಇವು ಒಂದು ಸ್ವಲ್ಪ ಉಬ್ಬಳು ಅಂಥದ್ದನ್ನೆಲ್ಲ ಹಾಕಿ ಮೇಯ್ಸ್ಕೊಂತಿದ್ವಿ ಹೊರಗಡೆ, ಸಾಯಂಕಾಲ 6 ಗಂಟೆ ಮೇಲೆ ಒಳಗಡೆ ಬಿಟ್ಕೊಳೋದು. ಈ ಥರ ಕಾಯಿಲೆ ಅದೆಲ್ಲ ಬರ್ದಂಗೆ ಈ ಥರ ಸತ್ತೋಗ್ಲಿಲ್ಲ ಅಂದರೆ ಅದನ್ನು ಲಾಭದಾಯಕ ಅಂತೀರ? ಲಾಭದಾಯಕ ಸರ್, ಸರ್ ಒಳ್ಳೆ ಲಾಭದಾಯಕ ಅದು, ಈ ರೋಗ ಬರಬಾರ್ದು ಅಷ್ಟೇ. ಮೇಂಟೆನೆನ್ಸ್ ಮಾಡ್ಬೋದು, ರೋಗ ಬಂದಕ್ಕೆ ಏನು ಮಾಡೋಕ್ಕಾಗಲ್ಲ. ಈಗ ಎಲ್ಲ ಡಾಕ್ಟ್ರಿಗೆ ತೋರಿಸಿದ್ದೀವಿ, ಏನು ಮಾಡಿದಪ್ಪ, ಎಲ್ಲ ಟ್ರೀಟ್ಮೆಂಟ್ ಕೊಟ್ವಿ, ಏನೂ ಆಗಲಿಲ್ಲ, ನಾವಿನ್ನೇನು ಮಾಡೋಕ್ಕಾಗುತ್ತೆ ಅಂತಾರೆ. ಹಂಗಾಗಿ ನಾವು 15 ವರೆ ಸತ್ತೋಗ್ಬಿಟ್ಟು. ಈಗ ಇದಕ್ಕೆಲ್ಲ ಇನ್ಶೂರೆನ್ಸ್ ಎಲ್ಲ ಮಾಡಿಸಿದ್ರೆ ಅದು ಸತ್ತಾಗ ದುಡ್ಡು ಬರುತ್ತೆ ಅಂತಾರೆ, ಅದನ್ನೇನು ಮಾಡಿಸ್ತಿಲ್ಲ? ಮೊದಲು 19ರಲ್ಲಿ ತಗೊಂಡಾಗ ಮಾಡಿಸಿದೆ, ಒಂದು ರೂಪಾಯಿನೂ ಬರಲಿಲ್ಲ. ತಿರ್ಗಿ ನಾನು ಮಾಡ್ಸೋಕ್ಕೂ ಹೋಗಲಿಲ್ಲ. ಸುಮ್ಮನೆ ಅವ್ರ ಹತ್ರ ಅಡ್ಡಾಡಿ ಮಾಡಿ ಎಲ್ಲ ಮಾಡಿದರೆ ಅದು ಏನು ಪ್ರಯೋಜನ ಆಗಲ್ಲ ಅಂದಾಗ ಸುಮ್ಮನೆ ಯಾಕೆ ನಮ್ಮ ಎನರ್ಜಿ ವೇಸ್ಟ್ ಮಾಡ್ಕೋಬೇಕು? ಮಾಡೋ ಕೆಲಸ ಬಿಟ್ಟು ಅವ್ರ ಮುಂದೆ ಹೋಗಿ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಮಾಡ್ಕೋಬೇಕು ಮಾಡಬೇಕು ಅಂದ್ರೆ ಅದನ್ನ ಮಾಡೋದಕ್ಕೆ ಬಿಟ್ಬಿಟ್ಟೆ ಇನ್ಶೂರೆನ್ಸ್ನ. ಮಾಡಲಿಲ್ಲ ಈ ಸಾರಿ, 15 ಸತ್ರ ಮಾಡಿ. ಈಗ ಇವಾಗ 15 ಕೂರಿ ಸತ್ತೋದ್ಮೇಲೆ ಮತ್ತೆ ಈ ವರ್ಷ ಏನಾದರೂ ಮತ್ತೆ ಪ್ರಾರಂಭ ಮಾಡಿದೆ ತರಬೇಕಂತ ಉದ್ದೇಶ ಇದೆಯಾ? ಇಲ್ಲ ಇಲ್ಲ ಸರ್, ನಾನೀಗ ಮನೆ ಕಟ್ಟಬೇಕು ಅಂತಿದ್ದೀನಿ, ಮನೆ ಮಾಡಿಲ್ಲ ನಾನು, ಅದಕ್ಕೆ ಮನೆ ಕಟ್ಟಬೇಕಂತ ಇದು ಮಾಡ್ಕೊಂಡಿದ್ದೀನಿ. ಹಂಗಾಗಿ ಈ ವರ್ಷ ತರಲ್ಲ, ಅರೆ ಬೇರೆ ಹೋದ ಸಾರಿ ಬೇರೆ ಲಾಸ್ ಆಗಿಬಿಡ್ತಲ್ಲ, ಹಂಗಾಗಿ ಈ ವರ್ಷ ಬೇಡ ಅಂತ ಸುಮ್ಮನೆ. ರಮೇಶ್ ಅವರು, ಈಗ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಿದೆಯಾ? ಹ್ಞೂ ಸರ್, ನನಗೆ ಕೃಷಿ ಸಂತೋಷ ಐತೆ. ಏನೇ ಮಾಡಿದ್ರೆ ಒಂಥರ ಖುಷಿ ಇದೆ. ನಾನು ರಿಟೈರ್ಡ್ ಆದಮೇಲೆ ಅಲ್ಲಿ ಹೊಲದಾಗೆ 24 ಗಂಟೆ ಏನೋ ಕೆಲಸ ಇದ್ರೆ ಮಾತ್ರ ಚಳ್ಕೆರೆಗೆ ಹೋಗೋದು, ತರೋದು, ಏನೋ ಮಾಡೋಕ್ಕೆ ಇದು ಔಷಧಿ ಅದು ಇದು ತರಕಾರಿ ಚಳ್ಕೆರೆ ಅಲ್ಲಿ ಹೋಗೋದು, ಇಲ್ಲಾಂದರೆ ಹೊಲದಾಗೆ. ಈಗ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತೀವಿ, ಮಧ್ಯಾಹ್ನ ಊಟ್ಕೊಂಡು ಸಾಯಂಕಾಲ ಒಂದೇ ಸರಿ ಅಲ್ಲಿವರೆಗೂ ಅಲ್ಲೇ ಹೊಲದಲ್ಲೇ ಕೆಲಸ, ಅಲ್ಲೇ ಆರಾಮಾಗಿರ್ತೀವಿ, ಅಲ್ಲಿ ಯಾವ ತೊಂದರೆ ಏನಿರಲ್ಲ, ಆರೋಗ್ಯನೂ ಚೆನ್ನಾಗೈದೆ, ಎಲ್ಲ ಚೆನ್ನಾಗಿದೆ ಸರ್. ಈಗ ನೌಕರಿಗೆ ಇದ್ರ, ರಿಟೈರ್ಡ್ ಆಗಿದ್ರ, ವಿಶ್ರಾಂತಿ ಜೀವನ ನಿಮ್ಮದೇ ಕಳಿಬೇಕಾಯ್ತು, ಅಂಥದ್ರಲ್ಲೂ ನೀವು ಆಸಕ್ತಿಯಿಂದ ಈ ಕೃಷಿ ಮಾಡ್ತಾಯಿದ್ರು. ಈಗ ನೋಡಿದ್ರು ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಅಂಥ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಅವ್ರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತಾರೆ, ಅದೇ ನಾಗನಟ್ಟಿ ತಿಪ್ಪೇಸ್ವಾಮಿ ಹೇಳ್ತಾರೆ, ಮಾಡಿದಾಗ ನೀಡ್ಬಿಕ್ಷ ಅಂತೇಳಿ. ನಾವೆಷ್ಟು ಕಷ್ಟ ಮಾಡ್ತೋ ಅಷ್ಟು ನಮ್ಗೆ ಸಿಗುತ್ತೆ ಹೊರತು, ಸುಮ್ಮನೆ ಕೂತ್ಕೊಂಡು ನಮಗೇನು ಸಿಗಲ್ಲ ಸಿಗಲ್ಲ, ಕೃಷಿ ಸರಿ ಇಲ್ಲ, ಆ ವ್ಯಾಪಾರ ಸರಿ ಇಲ್ಲ, ಅದನ್ನ ಮಾಡಿದ್ರೆ ಸರಿ ಹೋಗಲ್ಲ, ಇದನ್ನ ಮಾಡಿದ್ರೆ ಸರಿ, ಯಾವುದು ಮಾಡಿದ್ರೆ ಸರಿ ಹೋಗಲ್ಲ. ಈಗ ಟಗರ್ ಸಾಕ್ತೀವಿ ಸರ್, ಟಗರ್ ನಾವು ಬೆಳಗ್ಗೆ ಎದ್ದು ಕಸ ಹೊಡಿಬೇಕು 5 ಗಂಟೆಗೆ, ಅವಕ್ಕೆ ನೀರು ನೋಡಬೇಕು, ಹುಲ್ಲು ನೋಡಬೇಕು, ಟೈಮ್ ಟೈಮ್ ಸರಿಯಾಗಿ ಏನು ನೋಡಬೇಕು, ಎಲ್ಲ ವ್ಯವಸ್ಥೆ ನೋಡ್ಬೇಕು, ಯಾವುದು ಚೆನ್ನಾಗಿಲ್ಲ, ಯಾವಕ್ಕೆ ಜ್ವರ ಬಂದವೆ, ಯಾವಕ್ಕೆ ಇದಾಗೈತೆ, ಏನು ಎಲ್ಲ ನೋಡ್ಕೊಂಡ್ರೆ ಅವು ಉತ್ತಮ, ಇಲ್ಲಾಂದರೆ ಅದನ್ನು ಎಲ್ಲ ಯಾವೂ ಸಿಗೋದಿಲ್ಲ. ಈಗ ಯಾವ ಯಾವಕ್ಕೂ ಸರಿಯಾದ ವ್ಯವಸ್ಥೆ ಇಲ್ಲಾಂದರೆ ಯಾವೂ ಏನಾಗಲ್ಲ ಸರ್. ನಮಗಾದ್ರೆ ಅಷ್ಟೇ, ಚೆನ್ನಾಗಿಲ್ಲ ಅಂತ ಹೋದರೆ ಹಾಸ್ಪಿಟ್ಲಿಗೆ ಹೋಗಿ ಹೋಗ್ತೀವ, ಹಂಗೆ ಅವಕ್ಕೂ ನಾವು ನೋಡ್ಕೋಬೇಕು, ಮನೇಲಿ ಮೆಡಿಸಿನ್ ಇಟ್ಕೋಬೇಕು, ಟೈಮ್ ಸರಿಯಾಗಿ ಎಮರ್ಜೆನ್ಸಿಗೆ ಫಸ್ಟ್ ಏಡ್ ಮಾಡಬೇಕು, ಇಂಥವೆಲ್ಲ ಮಾಡ್ಕೊಂಡ್ರೆ ಅನುಕೂಲ ಸರ್. ನೀವು ಕೃಷಿಯಲ್ಲಿ ಇಷ್ಟೆಲ್ಲ ತೊಡಕೊಂಡಿರೋದ್ರಿಂದನೇ ಇಷ್ಟೊಂದು ಆರೋಗ್ಯ ಚೆನ್ನಾಗಿದೆ ಅನಿಸುತ್ತಾ? ಹ್ಞೂ ಸರ್, ನನಗೆ ಯಾವಾಗಲಿಂದಲೂ ಅಷ್ಟೇ ಸರ್, ಮೊಣಕಾಲು ನೋವು ಒಂದಿದೆ ಸರ್, 76ರಿಂದಲೂ ನನಗೆ, 16ನೇ ವರ್ಷದಿಂದಲೂ ನನಗೆ ಮೊಣಕಾಲು ನೋವಿದ್ದಾವೆ, ಆದರೂ ನಾನೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ, ಹಂಗೆ ಹೋಗ್ತಿರ್ತ ಟ್ರೀಟ್ಮೆಂಟ್ ತಾಂತಿರ್ತೀನಿ, ಸುಮ್ಮನೆ ಮಾಡ್ತಾ ಇರ್ತೀನಿ, ಏನು ನನಗೇನಂತ ಆರೋಗ್ಯ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಸರ್, ಆರಾಮಾಗಿದ್ದೀನಿ. ನಿಮ್ಗೆ ಎಷ್ಟು ಜನ ಮಕ್ಕಳು, ಮಕ್ಕಳೇನಾದರೂ ಈ ಕೃಷಿ ಬದುಕಲ್ಲಿ ಸಹಾಯ ಮಾಡ್ತಾರಾ? ಏನು ಅಷ್ಟು ಕಷ್ಟ ಸರ್, ಹೇಳಿದ್ರಲ್ಲ ಈಗ ನಾನು ಏನು ಅದ್ರ ಬಗ್ಗೆ ಇದೇ ಇರೋಲ್ಲ, ಜವಾಬ್ದಾರಿ ಇರೋಲ್ಲ, ಇನ್ನೊಂದು ಇರೋಲ್ಲ, ಸುಮ್ಮನೆ ಏನೋ ಮಾಡ್ಬೇಕಂದ್ರೆ ಮಾಡೋದು ಅಷ್ಟೆ. ಹಂಗೆ ನನಗೊಬ್ಬ ಮಗಳು, ಒಬ್ಬ ಮಗ ಇದ್ದಾರೆ ಸರ್, ಮಗಳು ಮದುವೆ ಮಾಡಿದ್ದೀನಿ, ನಮ್ಮ ಮಗ ಇದ್ದಾನೆ, ನಾವು 4 ಜನ, ನಾನು ನಮ್ಮ ಮನೆಯವರು ನಮ್ಮ ಮಗ. ಮಗ ಕೃಷಿಯಲ್ಲಿ ಸಹಾಯ ಮಾಡ್ತಾರೆ? ಮಾಡ್ತಾನೆ ಸರ್, ಜೊತೆಗೆ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಹ್ಞೂ, ಇದು ರಮೇಶ್ ಅವರು ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಫೋನ್ನಾಗ ಮಾಡ್ಕೋಬೋದು ಅಷ್ಟೇ ಸರ್. ನಿಮ್ಮ ಫೋನ್ ನಂಬರ್ ಹೇಳಿ. 9 9 7 4 1 2 9. ಇದು ನೇರಲಗುಂಟೆಯ ಪ್ರಗತಿಪರ ಕೃಷಿಕರಾದ ಜಿ ಎಚ್ ರಮೇಶ್ ಅವರ ಮೊಬೈಲ್ ಸಂಖ್ಯೆ 9972 97 41 29. ಭಾಳ ಸಂತೋಷ ರಮೇಶ್ ಅವರ, ಇದುವರೆಗೂ ಈ ದಾಳಿಂಬೆ ಹಾಗೂ ನಿಂಬೆ ಕೃಷಿಯಲ್ಲಿನ ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ ಸರ್. ಧನ್ಯವಾದಗಳು ಸರ್, ನಮಸ್ತೆ. ಇದುವರೆಗೂ ದಾಳಿಂಬೆ ಹಾಗೂ ನಿಂಬೆ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ನೇರಲಗುಂಟೆಯ ಕೃಷಿಕ ಡಿ ಎಚ್ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಈಗ ಪೇಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1789 ರೂಪಾಯಿಂದ ಗರಿಷ್ಠ 1825 ರೂಪಾಯಿಗಳು. ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ 4511 ರೂಪಾಯಿಂದ 4662 ರೂಪಾಯಿಗಳು. ಹರಳು ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6421 ರೂಪಾಯಿಗಳು. ಹುರುಳಿಕಾಳು, ಹುರುಳಿಕಾಳು ಓಲ್ ಕ್ವಿಂಟಾಲ್ಗೆ ಕನಿಷ್ಠ 3173 ರೂಪಾಯಿಯಿಂದ ಗರಿಷ್ಠ 3333 ರೂಪಾಯಿಗಳು. ಜೋಳ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1536 ರೂಪಾಯಿಯಿಂದ 1571 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1601 ರೂಪಾಯಿಯಿಂದ ಗರಿಷ್ಠ 1998 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2356 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 888 ರೂಪಾಯಿಯಿಂದ 2050 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ. ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 4500 ರೂಪಾಯಿಯಿಂದ ಗರಿಷ್ಠ 6331 ರೂಪಾಯಿಗಳು. ಅವರೇ ಅವರೇ ಓಲ್ ಕ್ವಿಂಟಾಲ್ಗೆ 2357 ರೂಪಾಯಿಯಿಂದ 4176 ರೂಪಾಯಿಗಳು. ಕಡಲೆಕಾಳು ಅವರೇ ಜಿಡಿ ಕ್ವಿಂಟಾಲ್ಗೆ 3509 ರೂಪಾಯಿಯಿಂದ 4841 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ 4485 ರೂಪಾಯಿಯಿಂದ 5419 ರೂಪಾಯಿಗಳು. ಹುರುಳಿಕಾಳು ಓಲ್ ಕ್ವಿಂಟಾಲ್ಗೆ 3251 ರೂಪಾಯಿಗಳಿಂದ 3281 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1750 ರೂಪಾಯಿಯಿಂದ 2035 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ 6269 ರೂಪಾಯಿಗಳಿಂದ 6609 ರೂಪಾಯಿಗಳು. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 3581 ರೂಪಾಯಿಗಳಿಂದ 4686 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಶೇಂಗಾ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 3366 ರೂಪಾಯಿಯಿಂದ ಗರಿಷ್ಠ 6669 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ. ಅಲಸಂದೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2000 ರೂಪಾಯಿಂದ 2500 ರೂಪಾಯಿಗಳು. ಸೇಬು ಕ್ವಿಂಟಾಲ್ಗೆ 6000 ರೂಪಾಯಿಂದ 6500 ರೂಪಾಯಿಗಳು. ಬೂದುಕುಂಬಳಕಾಯಿ 1000 ರೂಪಾಯಿಂದ 1500 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ 2600 ರೂಪಾಯಿಂದ 3000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ 800 ರೂಪಾಯಿಂದ 1000 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಾಲ್ಗೆ 1200 ರೂಪಾಯಿಂದ 1600 ರೂಪಾಯಿಗಳು. ಬೀಟ್ರೂಟ್ ಕ್ವಿಂಟಾಲ್ಗೆ 1400 ರೂಪಾಯಿಂದ 1800 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ 2000 ರೂಪಾಯಿಂದ 2500 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ 1000 ರೂಪಾಯಿಂದ 1400 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಾಲ್ಗೆ 1200 ರೂಪಾಯಿಂದ 1600 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ 1600 ರೂಪಾಯಿಂದ 2000 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ 1400 ರೂಪಾಯಿಂದ 1600 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 6000 ರೂಪಾಯಿಂದ ಗರಿಷ್ಠ 8000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ 1600 ರೂಪಾಯಿಂದ 2500 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ 400 ರೂಪಾಯಿಂದ 600 ರೂಪಾಯಿಗಳು. ಸಪೋಟ ಕ್ವಿಂಟಾಲ್ಗೆ 1500 ರೂಪಾಯಿಂದ 2000 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ 800 ರೂಪಾಯಿಂದ 1200 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ 6000 ರೂಪಾಯಿಂದ 8000 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಾಲ್ಗೆ 2200 ರೂಪಾಯಿಂದ 2500 ರೂಪಾಯಿಗಳು. ದ್ರಾಕ್ಷಿ ಇತರೆ ಕ್ವಿಂಟಾಲ್ಗೆ 3500 ರೂಪಾಯಿಂದ 4000 ರೂಪಾಯಿಗಳು. ಅವರೆಕಾಯಿ ಅವರೆಕಾಯಿ ಇಡಿ ಕ್ವಿಂಟಾಲ್ಗೆ 2000 ರೂಪಾಯಿಂದ 2600 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 6000 ರೂಪಾಯಿಂದ 7000 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ 2000 ರೂಪಾಯಿಂದ 2500 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ 1000 ರೂಪಾಯಿಂದ 1400 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ 1800 ರೂಪಾಯಿಂದ 2200 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ 2200 ರೂಪಾಯಿಂದ 2400 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಾಲ್ಗೆ 1811 ರೂಪಾಯಿಂದ 2032 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ 3500 ರೂಪಾಯಿಂದ 4000 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ 500 ರೂಪಾಯಿಂದ 2400 ರೂಪಾಯಿಗಳು. ಕಿತ್ತಳೆ ಕ್ವಿಂಟಾಲ್ಗೆ 3000 ರೂಪಾಯಿಂದ 3500 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಾಲ್ಗೆ 1950 ರೂಪಾಯಿಂದ 1950 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ 1400 ರೂಪಾಯಿಂದ 2000 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ 1600 ರೂಪಾಯಿಂದ 2000 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ 3800 ರೂಪಾಯಿಂದ 4200 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಾಲ್ಗೆ 1400 ರೂಪಾಯಿಂದ 1800 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ 800 ರೂಪಾಯಿಂದ 1200 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ 1800 ರೂಪಾಯಿಂದ 2180 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ 1000 ರೂಪಾಯಿಂದ 1500 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ 1000 ರೂಪಾಯಿಂದ 1400 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4874 ರೂಪಾಯಿಗಳು. ಸುವರ್ಣಗಡ್ಡೆ ಕ್ವಿಂಟಾಲ್ಗೆ 2200 ರೂಪಾಯಿಂದ 2500 ರೂಪಾಯಿಗಳು. ಸಿಹಿಗೆಣಸು ಕ್ವಿಂಟಾಲ್ಗೆ 1500 ರೂಪಾಯಿಂದ 2000 ರೂಪಾಯಿಗಳು. ತೊಗರಿಕಾಯಿ ಕ್ವಿಂಟಾಲ್ಗೆ 2000 ರೂಪಾಯಿಂದ 2500 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ 2200 ರೂಪಾಯಿಂದ 2500 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ 300 ರೂಪಾಯಿಂದ 500 ರೂಪಾಯಿಗಳು. ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1500 ರೂಪಾಯಿಂದ ಗರಿಷ್ಠ 2000 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಒಂದು ಜನಪದ ಗೀತೆ.